ಕಿಸಾನ್ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುಗಳು, ಎಲ್ಲ ಶರಣು ಶರಣಾರ್ಥಿಗಳು, ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕುರಿಗಾರರಿಗೆ ಮತ್ತು ವಲಸೆ ಕುರಿಗಾರರಿಗೆ ವಿಮಾ ಸೌಲಭ್ಯ ಕುರಿತು ಚಿತ್ರದುರ್ಗದ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ, ಹಾಗೂ ನೇಗಿಲ ಮಿಡಿತದಲ್ಲಿ ಮುಂಗಾರು ಹಂಗಾಮಿಗೆ ಮುನ್ನ ರೈತರು ಕೃಷಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಪರಶುರಾಮ್ ಚಂದ್ರವಂಶಿ ಅವರಿಂದ ಮಾಹಿತಿ. ನಂತರ ಬಾಳೆಕಾಯಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಬಾಳೆಕಾಯಿ ಪುಡಿ ತಯಾರಿಕೆ ಮತ್ತು ಬಳಕೆ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರು ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸರೋಜಮ್ಮ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಬನ್ನಿ ಹತ್ತಿಯ ಬೆಳೆಯೋಣ, ಮಣ್ಣನ್ನು ಪರೀಕ್ಷೆ ಮಾಡಿಸಿ ನೀವು ಹೊಲವನ್ನು ತಯಾರು ಮಾಡಿರಿ. ಉತ್ತಮ ಬೀಜದಿಂದ ಸಿಗುವುದು ನಿಮಗೆ ಹೆಚ್ಚಿನ ಫಸಲು. ಉತ್ತಮ ಯಂತ್ರವ ಬಳಸುತ್ತ ನೀವು ಬಿತ್ತಿರಿ ಬೀಜವನ್ನು. ಕಾಣುವಿರಾಗ ಚಮತ್ಕಾರ, ಪ್ರತಿ ಹೊಲದಲ್ಲೂ ಬಂಗಾರ. ಉತ್ತಮ ಗೊಬ್ಬರ ಸಾಗುವಾಳಿ ರೈತನ ಹೆಚ್ಚಿಸು ಫಸಲನ್ನು. ಕೀಟನಾಶಕ್ಕಾಗಿ ರೈತರೇ ನೀವು ಬಳಸಿರಿ. ನನಸಾಗುವುದು ಪ್ರತಿಯೊಬ್ಬರ ಕನಸು, ರೈತರಿಗೆ ದೊರೆಯುವುದು ಆನಂದ. ಹೆಚ್ಚಿನ ಸಮಾಚಾರಕ್ಕಾಗಿ 1800-1800-1551 ಉಚಿತವಾಗಿ ಕರೆ ಮಾಡಿ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ? ಅದೇ ಗೋಧಿಯಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂ ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಹರಿಯ ನೋಡು, ವೈನಿ ಬಂದಾಳೆ. ನೀನ್ ಯಾಕ್ ಬಂದಿಯೋ ಹೊಲಕ್ಕೆ? ನಮ್ ಹೊಲದಲ್ಲಿ ಬಹಳ ಜನ ರೈತರು ಬಂದ್ರು ಅಂತ ಕೇಳ್ದೆ. ನಿನಗೇನ್ ತಿಳಿಬೇಕು? ನಮ್ಮ ಹೊಲವನ್ನ ಎನ್ಎಫ್ಎಸ್ಎಂ ಉನ್ನತ ಬೇಸಾಯದ ವಿಧಾನ ಕಲಿಸೋದಕ್ಕಾಗಿ ತಿಳಿಸೋದಕ್ಕಾಗಿ ಆಯ್ದುಕೊಂಡಿದೆ. ಹೌದು ವೈನಿ, ಉತ್ತಮ ಬೀಜ, ಗೊಬ್ಬರ, ಕೀಟನಾಶಕ ಮತ್ತು ಪೋಷಕ ತತ್ವಗಳ ಬಳಕೆ ಬಗ್ಗೆ ಕಲಿತೀವಿ. ಉನ್ನತ ಬೇಸಾಯದ ಕನಸನ್ನ ನನಸಾಗಿಸ್ತೀವಿ. ಹೌದಾ, ಇದು ಒಳ್ಳೇದಾಯ್ತಲ್ಲ. ಎನ್ಎಫ್ಎಸ್ಎಂ ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಕೇಳಿ, ಕುರಿಗಾರರಿಗೆ ಮತ್ತು ವಲಸೆ ಕುರಿಗಾರರಿಗೆ ವಿಮಾ ಸೌಲಭ್ಯ ಕುರಿತು ಚಿತ್ರದುರ್ಗದ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ತಿಪ್ಪೇಸ್ವಾಮಿ ಅವರಿಗೆ. ನಮಸ್ಕಾರ ಸರ್. ಈಗ ತಮ್ಮ ಇಲಾಖೆಯಿಂದ ಕುರಿಗಾರರಿಗೆ ವಿಮಾ ಸೌಲಭ್ಯ ಒಂದು ನೋಂದಣಿಗೆ ಮಾಹಿತಿ ತಿಳಿತು, ನೋಂದಣಿ ಮಾಡ್ಕೋಬಹುದು ಅಂತೇಳಿ. ಈ ವಿಮಾ ಸೌಲಭ್ಯ ಯಾವ ರೀತಿ ಇರುತ್ತೆ, ಯಾರು ಅದಕ್ಕೆ ಅರ್ಹರು, ಯಾವ ರೀತಿ ನೋಂದಣಿ ಮಾಡ್ಕೋಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ಯಾವ ರೀತಿ ಒಂದು ಪ್ರೊಸೀಜರ್ ಇರುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಎಲ್ಲ ಕುರಿಗಾರ ಬಂಧುಗಳಿಗೆ, ಎಲ್ಲ ರೈತ ಬಾಂಧವರಿಗೆ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಡಾಕ್ಟರ್ ತಿಪ್ಪೇಸ್ವಾಮಿ ಕಡೆಯಿಂದ ನಮಸ್ಕಾರಗಳು. ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಕುರಿಗಾರರಿಗೆ ಕೆಲವು ಯೋಜನೆಗಳನ್ನು ಅನೌನ್ಸ್ ಮಾಡಿದ್ರು. ಅದರಲ್ಲಿ ಒಂದು ಯೋಜನೆ ವಲಸೆ ಕುರಿಗಾರರಿಗೆ ಅಥವಾ ಕುರಿಗಾರರಿಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು. ಆ ವಿಮಾ ಸೌಲಭ್ಯದಲ್ಲಿ ಯಾವುದೇ ಕುರಿಗಾರ ಕುಟುಂಬದ ವ್ಯಕ್ತಿ ಆಕಸ್ಮಿಕವಾಗಿ ಮರಣವನ್ನು ಹೊಂದಿದರೆ ಅವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಇದನ್ನ ಈಗ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ 25ನೇ ತಾರೀಕು ನಾವು ಅರ್ಜಿಯನ್ನು ತಗೊಳ್ಳಿಕ್ಕೆ ಪ್ರಕಟಣೆಯನ್ನ ಕೊಟ್ಟಿದ್ವಿ. June 8ನೇ ತಾರೀಕಿನವರೆಗೆ ಅರ್ಜಿಯನ್ನು ಪಡೆದು ಮತ್ತೆ ವಾಪಸ್ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕಾಗಿ ಕುರಿಗಾರ ಕುಟುಂಬದ ಎಲ್ಲಾ ಸದಸ್ಯರು ಕುರಿಗಾರರು ವಿಶೇಷವಾಗಿ ವಲಸೆ ಕುರಿಗಾರರು ಈ ಒಂದು ಯೋಜನೆಯ ಒಂದು ಪ್ರಯೋಜನವನ್ನು ಪಡ್ಕೋಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಈಗ ತಾವು ಹೇಳಿದ್ರೆ ಕುರಿಗಾರರು ಮತ್ತೆ ವಲಸೆ ಕುರಿಗಾರರಂದ್ರೆ ಎರಡು ತರ ಇರುತ್ತಾರೆ. ವಲಸೆ ಕುರಿಗಾರರಂದ್ರೆ ಯಾರು, ಕುರಿಗಾರರಂದ್ರೆ ಯಾರು? ಕುರಿಗಾರರು ಅಂದ್ರೆ ಊರಲ್ಲೇ ಕುರಿ ಸಾಕಾಣಿಕೆ ಮಾಡಿಕೊಂಡು ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ, ವರ್ಷ ಪೂರ್ತಿ ಊರಲ್ಲೇ ಸಾಕಾಣಿಕೆ ಮಾಡ್ಕೊಂಡು ಊರಲ್ಲೇ ಇರ್ತಾರೆ. ಸೊ ಅಂತವರು ಒಂದು ಕುಟುಂಬಕ್ಕೆ, ಒಬ್ಬ ಕುರಿಗಾರ ಕುಟುಂಬಕ್ಕೆ ಒಬ್ಬರಿಗೆ ವಿಮಾ ಸೌಲಭ್ಯ ಕೊಡಲಿಕ್ಕೆ ಅವಕಾಶ ಇದೆ, ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಲಸೆ ಕುರಿಗಾರರು ಅಂದ್ರೆ ಊರನ್ನು ಬಿಟ್ಟು, ಅಂದ್ರೆ ನಮ್ಮ ಜಿಲ್ಲೆಯನ್ನು ಬಿಟ್ಟು ಚಿಕ್ಕಮಗಳೂರಿಗೆ ಹೋಗ್ತಾರೆ, ಶಿವಮೊಗ್ಗ ಹೋಗ್ತಾರೆ, ದಾವಣಗೆರೆ ಹೋಗ್ತಾರೆ. ಈ ಭಾಗಕ್ಕೆ ಅಂದ್ರೆ ಎಲ್ಲಿ ಮೇವು ನೀರು ಸಿಗುತ್ತೆ ಅದನ್ನ ಹುಡುಕೊಂಡು ವಲಸೆ ಹೋಗ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಇದಾವೆ. ಅವ್ರು ಹೋದ್ರೆ ಒಂದೊಂದ್ಸಾರಿ ವರ್ಷ ಪೂರ್ತಿ ಅಲ್ಲೇ ಇರ್ತಾರೆ, ಕೆಲವು ಸಾರಿ ಮಳೆ ಬಂದ ತಕ್ಷಣ ವಾಪಸ್ ಬರ್ತಾರೆ, ನಂತರ ಬರ ಪರಿಸ್ಥಿತಿಯಲ್ಲಿದ್ದಾಗ ಅಲ್ಲಿಗೆ ಹೋಗ್ತಾರೆ. ಸೊ ಅಂತ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ 4 ಜನ ಸದಸ್ಯರಿಗೆ ವಿಮಾ ಸೌಲಭ್ಯವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈಗ ನೀವು ಹೇಳಿದ್ರೆ ಕುರಿಗಾರರು ಮತ್ತೆ ವಲಸೆ ಕುರಿಗಾರರು ಇಬ್ಬರಿಗೂ ಇಲ್ಲಿ ಅವಕಾಶ ಇದೆ ಅಂತೇಳಿ. ಈಗ ಇವರು ಕುರಿಗಾರರು ಅಂತ ಅವ್ರನ್ನ ಗುರುತಿಸೋದು ಹೇಗೆ? ಈಗ ಈ ಹಿಂದೆ ನಮ್ಮ ನಿಗಮದಿಂದ ಮತ್ತೆ ಇಲಾಖೆಯಿಂದ, ಪಶುಸಂಗೋಪನೆ ಇಲಾಖೆಯಿಂದ ಮತ್ತೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಪ್ರತಿ ಕುರಿಗಾರ ಕುಟುಂಬಕ್ಕೆ ಒಂದು ಪಾಸ್ಬುಕ್ ನಾವು ವಿತರಣೆ ಮಾಡಿದ್ದೇವೆ. ಹಿಂದೆ 5 ರೂಪಾಯಿ ಕೊಟ್ಟು ಕೆಲವು ಕುರಿಗಾರರೆಲ್ಲ ತಗೊಂಡಿದ್ದಾರೆ. ಆನಂತರ ನಿಗಮ ಅದನ್ನ ಮನಗಂಡು ಸಾಕಷ್ಟು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅದನ್ನ ಉಚಿತವಾಗಿ ಎಲ್ಲಾ ಕುರಿಗಾರರಿಗೂ ಕೂಡ ಪಾಸ್ಬುಕ್ ಅನ್ನ ಕೊಟ್ಟಿದ್ದೇವೆ. ಆ ಪಾಸ್ಬುಕ್ ಹತ್ತಿರದ ಪಶುವೈದ್ಯರಿಂದ ದೃಢೀಕರಿಸಲ್ಪಟ್ಟಿರುತ್ತೆ. ಅದರಲ್ಲಿ ಎಲ್ಲಾ ವಿವರಗಳನ್ನು ಕೂಡ ಬರೆದಿರ್ತಾರೆ, ಅಂದ್ರೆ ಕುರಿಗಾರರ ಹೆಸರು, ಅವ್ರ ಕುಟುಂಬ, ಎಷ್ಟು ಕುರಿಗಳನ್ನು ಹೊಂದಿದ್ದಾರೆ, ಆಮೇಲೆ ಅವರಿಗೆ ಯಾವಾಗ ಯಾವಾಗ ಜಂತುನಾಶಕ ಔಷಧಿಗಳನ್ನು ಕೊಟ್ಟಿದೆ, ಲಸಿಕೆಯನ್ನು ಹಾಕಿದೆ ಅಂತಕ್ಕಂಥದ್ದನ್ನು ಕೂಡ ಅದರಲ್ಲಿ ನಮೂದಿಸಲಿಕ್ಕೆ ಅವಕಾಶ ಇದೆ. ಅದು ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಿಸಲ್ಪಟ್ಟಿರುತ್ತೆ ಅಂತ ಒಂದು ಪಾಸ್ಬುಕ್ ಅನ್ನ ಪ್ರತಿಯೊಬ್ಬ ಕುರಿಗಾರ ಕೂಡ ಇಟ್ಕೋಬೇಕಾಗುತ್ತೆ. ಅದನ್ನ ತಂದು ತೋರಿಸಿದ್ರೆ ಒಂದು ದೃಢೀಕರಣ ಆಗುತ್ತೆ. ಎರಡನೇದು, ಅರ್ಜಿ ನಮೂನೆ ಇಲ್ಲೇನೆ ಅವರು ಕುರಿಗಾರರ ಅಥವಾ ವಲಸೆ ಕುರಿಗಾರರ ಅಂತನ್ನೋದು ಕೂಡ ದೃಢೀಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಈಗ ನಾವು ಅರ್ಜಿ ತಗೊಳ್ತೀವಲ್ಲ, ಅದರಲ್ಲೂ ಕೂಡ ಸ್ಥಳೀಯ ಪಶುವೈದ್ಯರು ದೃಢೀಕರಿಸಿ ಆ ಅರ್ಜಿಗಳನ್ನ ಮೇಲ್ಮಟ್ಟಕ್ಕೆ ಮೇಲಧಿಕಾರಿಗಳಿಗೆ ಕಳಿಸಿಕೊಡ್ತಾರೆ. ಈಗ ಈ ವಿಮೆ ಸೌಲಭ್ಯಕ್ಕೆ ಕುರಿಗಾರರು ಅರ್ಜಿ ಹಾಕೋಬೇಕಂದ್ರೆ ಅರ್ಜಿ ಫಾರಂ ಎಲ್ಲಿ ಸಿಗುತ್ತೆ, ಮತ್ತೆ ಅದಕ್ಕೆ ಏನೇನು ದಾಖಲಾತಿಗಳನ್ನು ಕೊಡಬೇಕು, ಎಲ್ಲಿ ಅದನ್ನ ಭರ್ತಿ ಮಾಡಿ ಏನೇನು ದಾಖಲೆ ಏನು ಕೇಳಿರ್ತಾರಲ್ಲ ಅವನ್ನೆಲ್ಲ ಎಲ್ಲಿಗೆ ಸಲ್ಲಿಸಬೇಕಾಗುತ್ತೆ? ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿಗೆ ನಾವು ಈಗಾಗಲೇ ಅರ್ಜಿಗಳನ್ನು ಕೊಟ್ಟಿದ್ದೇವೆ. ಅಂದ್ರೆ ಪಶುಸಂಗೋಪನೆ ಇಲಾಖೆ, ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಈ ಒಂದು ಅರ್ಜಿಗಳು ಲಭ್ಯ ಇದಾವೆ. ಜೊತೆಗೆ ನಮ್ಮ ಹತ್ತಿರದ ಪಶುವೈದ್ಯ ಸಂಸ್ಥೆಗಳಲ್ಲೂ ಕೂಡ ಈ ಅರ್ಜಿ ಲಭ್ಯ ಇದೆ. ತಾವು ಹತ್ತಿರದಲ್ಲಿರ್ತಕ್ಕಂಥ ಪಶುವೈದ್ಯ ಸಂಸ್ಥೆಗೆ ಪಶುವೈದ್ಯರನ್ನ ಸಂಪರ್ಕಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಜಿಗಳನ್ನು ಕೊಡ್ತಾರೆ. ಈ ಅರ್ಜಿಯನ್ನ ಫಿಲಪ್ ಮಾಡಿದ್ಮೇಲೆ ಅರ್ಜಿಯ ಜೊತೆಗೆ ಆಧಾರ್ ಕಾರ್ಡ್ ಹಾಕಬೇಕಾಗುತ್ತೆ, ಬಿಪಿಎಲ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಹಾಕಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತಿಯವರಾಗಿದ್ರೆ ಅವರು ಜಾತಿ ದೃಢೀಕರಣ ಪತ್ರವನ್ನು ಕೂಡ ಹಾಕಬೇಕಾಗುತ್ತೆ. ಆನಂತರ ಪಶುವೈದ್ಯಾಧಿಕಾರಿಗಳಿಂದ ಅವರು ಕನಿಷ್ಠ 30 ಕುರಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಪ್ರಮಾಣ ಪತ್ರ, ಅದು ಕೂಡ ಅವಶ್ಯಕತೆ ಇದೆ. ಅದನ್ನ ಅಲ್ಲಿ ಸ್ಥಳೀಯ ಪಶುವೈದ್ಯರೇ ಅರ್ಜಿಯಲ್ಲೇ ದೃಢೀಕರಿಸ್ತಾರೆ. ಕೆಲವು ಸಾರಿ ನಾವು ನಾಮನಿರ್ದೇಶನ ಕೂಡ ಮಾಡಬೇಕಾಗುತ್ತೆ, ನಾಮನಿರ್ದೇಶನ ಪತ್ರದ ವಿವರಗಳನ್ನು ಕೂಡ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಅರ್ಜಿಯಲ್ಲಿ ಯಾರಿಗೆ ನಾಮನಿರ್ದೇಶನ ಮಾಡ್ತಾ ಇದೀವಿ ಅಂತ ನಾವು ಹೆಸರನ್ನು ನೋಂದಾಯಿಸಿ ಮುಂದಿನ ದಿನಗಳಲ್ಲಿ ಅದರ ಅವಶ್ಯಕತೆ ಇದ್ರೆ ಅದರ ಪತ್ರದ ವಿವರವನ್ನು ಕೂಡ ಕೊಡಬೇಕಾಗುತ್ತೆ. ಈಗ ಅರ್ಜಿ ಸಲ್ಲಿಸಿದ ಮೇಲೆ ಏನಾದರೂ ಅವರಿಗೆ, ಅಂದ್ರೆ ನೀವು ಹೇಳಿದ್ರಲ್ಲ ಅಪಘಾತ ಇದ್ರೆ ಇಂಥದ್ದು ವಿಮೆ ಬರುತ್ತಂತ, ಮೊತ್ತ ಎಷ್ಟು ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಪ್ರತಿ ಕುರಿಗಾರನಿಗೆ ಕನಿಷ್ಠ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಇದೆ ಸರ್ಕಾರದಿಂದ. ಸೊ ಇದಕ್ಕೆ ವಿಮೆ ಮಾಡಿಸ್ಲಿಕ್ಕೆ ಕುರಿಗಾರರು ಏನು ಹಣ ಪಾವತಿ ಮಾಡುವ ಅವಶ್ಯಕತೆ ಇಲ್ಲ, ಪ್ರೀಮಿಯಂ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಸರ್ಕಾರ ಕುರಿಗಾರ ಕುಟುಂಬಗಳು ಇತ್ತೀಚೆಗೆ ನಡೆದಂತ ಕೆಲವು ಘಟನೆಗಳನ್ನು ತಾವೆಲ್ಲ ನೋಡಿರಬಹುದು, ಪೇಪರ್ ಅಲ್ಲಿ ಓದಿರ್ತೀರಾ, ಟಿವಿಯಲ್ಲಿ ನೋಡಿರ್ತೀರಾ. ಇತ್ತೀಚೆಗೆ ಸಿಡಿಲು ಬಡಿದು ನಮ್ಮ ದೇವರೆಡ್ಡಿ ಹಳ್ಳಿಯಲ್ಲಿ ಒಬ್ಬ ಕುರಿಗಾರ ಯುವಕ ತೀರ್ಕೊಂಡ್ರು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಳಲ್ಕೆರೆ ತಾಲೂಕಿನ ಒಂದು ಕಣಿವೆ ಹತ್ರ ಒಬ್ಬ ಕುರಿಗಾರ ಕುರಿಯ ಜೊತೆಗೆ ಒಂದು ಲಾರಿ ಆಕ್ಸಿಡೆಂಟ್ ಅಲ್ಲಿ ಕುರಿಗಾರನ್ನು ಕೂಡ ತೀರ್ಕೊಳ್ತಾನೆ. ಇತ್ತೀಚೆಗೆ ಮೊಳಕಾಲ್ಮೂರು ತಾಲೂಕು ಮೇಗಳಟ್ಟಿಯಲ್ಲಿ ಕುರಿ ಮತ್ತೆ ಮೇಕೆ ಕಾಯ್ಲಿಕ್ಕೆ ಹೋದರು, ಇಬ್ರು ತಾಯಿ ಮಗ ಇಬ್ರು ಸಿಡಿಲು ಬಡಿದು ತಾಯಿ ಮಗ ಇಬ್ರು ಕೂಡ ತೀರ್ಕೊಳ್ತಾರೆ. ಅದೇ ರೀತಿ ಮೊಳಕಾಲ್ಮೂರು ತಾಲೂಕು ತುಮಕೂರ್ಲಹಳ್ಳಿಯಲ್ಲಿ ಮೇಕೆ ಕುರಿ ಮತ್ತು ಒಂದು ಹಸು ಸೇರಿ 155 ಜಾನುವಾರುಗಳು ಅಲ್ಲಿ ತೀರ್ಕೊಂಡ್ವು. 153 ಕುರಿ ಒಂದು ಹಸು ಸೇರಿ 154. ಸೊ ಆ ರೀತಿ ಒಂದು ಪ್ರಕೃತಿ ವಿಕೋಪದಲ್ಲಿ ಸತ್ತಂತ ಸಂದರ್ಭದಲ್ಲಿ ಕುರಿಗಾರನಿಗೆ ಏನು ನಮ್ಮ NDRF ಗೈಡ್ ಲೈನ್ಸ್ ಪ್ರಕಾರ ಪ್ರಕೃತಿ ವಿಕೋಪದಡಿಯಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ. ಬಟ್ ಈ ಆಕ್ಸಿಡೆಂಟ್ ಆದಾಗ ಅಥವಾ ಬೇರೆ ಇನ್ನೂ ಆಕಸ್ಮಿಕ ಕಾರಣದಿಂದ ಮರಣವನ್ನು ಹಪ್ಪಿದಾಗ ಸೊ ಅವರಿಗೆ ಪರಿಹಾರ ಕಾಣೋದು ತುಂಬಾ ಕಷ್ಟ ಆಗುತ್ತೆ, ಪರಿಹಾರ ಸಿಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಯೋಜನೆ ಅವರನ್ನ ಕೈ ಹಿಡಿತತೆ, ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನ ಪರಿಹಾರ ಕೊಡೋದನ್ನ ಸರ್ಕಾರ ಈಗ ಮಾಡಿದೆ. ಈ ಒಂದು ಸೌಲಭ್ಯವನ್ನ ನಮ್ಮೆಲ್ಲಾ ಕುರಿಗಾರರು ಕೂಡ ಬಳಸ್ಕೋಬೇಕು ಅಂತ ಕೇಳ್ತೀನಿ. ಜೊತೆಗೆ ಅರ್ಜಿಗಳನ್ನ ಫಿಲಪ್ ಮಾಡಿ ಹತ್ತಿರದ ಪಶು ಆಸ್ಪತ್ರೆಗೆ ಅಥವಾ ಸಹಾಯಕ ನಿರ್ದೇಶಕರ ಆಸ್ಪತ್ರೆಗೆ ನಾವು ತಲುಪಿಸಬೇಕಾಗುತ್ತೆ. ಈಗಾಗಲೇ ಅರ್ಜಿಗಳು ಲಭ್ಯ ಇದಾವೆ. ಸೊ ಅರ್ಜಿ ತುಂಬಬೇಕಾದ್ರೆ ತಮಗೇನಾದರೂ ಮಾಹಿತಿ ಕೊರತೆ ಇದ್ರೆ, ಮಾಹಿತಿ ಏನಾದ್ರು ಸಹಾಯ ಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಪಶುವೈದ್ಯರನ್ನ ಸಂಪರ್ಕಿಸಿ ಫಿಲಪ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ನಿಮ್ಮ ಕಚೇರಿಯನ್ನ ಸಂಪರ್ಕ ಮಾಡಬಹುದು? ಖಂಡಿತ ಮಾಡಬಹುದು, ನಮ್ದು ಡಿಸ್ಟಿಕ್ ಅಲ್ಲಿ ಇರುತ್ತೆ. ಸೊ ಎಲ್ಲಾ ತಾಲೂಕಿನಲ್ಲೂ ಕೂಡ ತಾಲೂಕಿನ ಪಶು ಆಸ್ಪತ್ರೆಗಳು ಕೂಡ ಇದಾವೆ. ಸಹಾಯಕ ನಿರ್ದೇಶಕರು ನಮ್ಮನ್ನು ಕೂಡ ಸಂಪರ್ಕಿಸಬಹುದು. ನಮ್ಮ ಫೋನ್ ನಂಬರ್ ಕೂಡ ಹಾಕಿದ್ದೇವೆ. ನಾವು ಇತ್ತೀಚೆಗೆ ಪ್ರಕಟಣೆ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿಬಿಡಿ ನಂಬರ್. ಹೌದು, ನಮ್ಮ ಫೋನ್ ನಂಬರ್ 0819242718. ಈ ಒಂದು ಸಂಖ್ಯೆಯನ್ನ ಸಂಪರ್ಕಿಸಬಹುದು. 0819942 ಅನ್ನೋದು ಎಸ್ಟಿಡಿ ಕೋಡ್ ಸಂಖ್ಯೆ. ಎಸ್ಟಿಡಿ ಕೋಡ್ ಹೌದು, 2227 ಈ ನಂಬರ್ಗೆ ಸಂಪರ್ಕಿಸಬಹುದು, ಮಾಹಿತಿ ಸಿಗುತ್ತೆ. ನನ್ನ ಮೊಬೈಲ್ ನಂಬರ್ ಕೂಡ ಸಾಕಷ್ಟು ಜನರ ಹತ್ರ ಇದೆ, ಅದನ್ನು ಕೂಡ ನಾನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 944-86-56-231. ಈ ಒಂದು ಮೊಬೈಲ್ ಸಂಖ್ಯೆಗೂ ಕೂಡ ತಾವು ಸಂಪರ್ಕಿಸಬಹುದು. ಹತ್ತಿರದ ಪಶುವೈದ್ಯರನ್ನು ಕೂಡ ಸಂಪರ್ಕಿಸಬಹುದು ಅಂತ. ಇನ್ನು ಒಂದು ವಿಷಯ ಬಗ್ಗೆ ಮಾತಾಡಬೇಕಂತಂದ್ರೆ ಅನುಗ್ರಹ ಅನ್ನೋದು ಏನಿದು ಅನುಗ್ರಹ ಅಂದ್ರೆ? ಅನುಗ್ರಹ ಕೊಡುಗೆ ಯೋಜನೆ ಸರ್ಕಾರದಿಂದ ಕುರಿಗಾಯಿಗಳಿಗೆ ಕುರಿಗಾರ ಕುಟುಂಬಗಳಿಗೆ ಕೊಟ್ಟಂತ ಒಂದು ಮಹತ್ತರವಾದಂತ ಯೋಜನೆ. ಈ ಯೋಜನೆ ಇತ್ತೀಚೆಗೆ ಸ್ವಲ್ಪ ದಿವಸ ಇದು ರದ್ದಾಗಿತ್ತು. ನಂತರ ಸರ್ಕಾರ ಈ ಯೋಜನೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ಮನಗಂಡು 21 ಅಕ್ಟೋಬರ್ನಿಂದ ಅಂದ್ರೆ 2021 ಅಕ್ಟೋಬರ್ 26ನೇ ತಾರೀಕಿನಿಂದ ಯೋಜನೆಯನ್ನ ಮರು ಜಾರಿಗೊಳಿಸಿದೆ. ಅಂದ್ರೆ ಈ ಯೋಜನೆಯಡಿಯಲ್ಲಿ ಯಾವುದೇ ಕುರಿ ಯಾವುದೇ ಕಾರಣದಿಂದ ಒಂದು ವಯಸ್ಕ ಕುರಿ ಅಂದ್ರೆ 6 ತಿಂಗಳ ಮೇಲ್ಪಟ್ಟ ಕುರಿ ಅಥವಾ ಮೇಕೆ ಸತ್ತರೆ ಅದಕ್ಕೆ ಸರ್ಕಾರದಿಂದ 5,000 ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತಾ ಇದೆ. ಇನ್ನು ಸಣ್ಣ ಮರಿಗಳು ಅಂದ್ರೆ 3 ತಿಂಗಳ ಮೇಲ್ಪಟ್ಟು ಮತ್ತೆ 6 ತಿಂಗಳ ಒಳಗಿನ ಮರಿಗಳು ಅಕಸ್ಮಾತ್ ಮರಣ ಬಂದಿದ್ರೆ ಅಂತಹ ಮರಿಗಳಿಗೆ 2,500 ರೂಪಾಯಿಯನ್ನ ಪರಿಹಾರವಾಗಿ ಕೊಡ್ತಾ ಇದೆ. ಈ ಎರಡು ಪರಿಹಾರದ ಮೊತ್ತವನ್ನ ನೇರವಾಗಿ ರೈತರ ಅಕೌಂಟ್ಗೆ DBT ಅಂತ ಹೇಳ್ತಾರೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಿಸ್ಟಮ್ ಅಂತ. ಆನ್ಲೈನ್ನಲ್ಲಿ ಅವರ ಅಕೌಂಟ್ಗಳಿಗೆ ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿರೋದ್ರಿಂದ ಆನ್ಲೈನ್ನಲ್ಲಿ ಅವರ ಅಕೌಂಟ್ಗೆ ಪರಿಹಾರವನ್ನು ಕೊಡಲಾಗ್ತದೆ. ಪ್ರಸ್ತಾವನೆಗಳನ್ನ ನಾವು ಸ್ಥಳೀಯ ಪಶುವೈದ್ಯರಿಂದ ಸ್ವೀಕರಿಸ್ತೀವಿ. ಸಹಾಯಕ ನಿರ್ದೇಶಕರು ಅದನ್ನು ಪರಿಶೀಲನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಉಪನಿರ್ದೇಶಕರ ಕಚೇರಿಗೆ ಕೊಡ್ತಾರೆ. ಅಲ್ಲಿಂದ ನಿಗಮದ ಕಚೇರಿಗೆ ಬಂದು ನಾವು ಅದನ್ನ ಪ್ರಸ್ತಾವನೆಗಳನ್ನ ಬೆಂಗಳೂರಿಗೆ ಕಳಿಸ್ತೀವಿ, ನಮ್ಮ ಹೆಡ್ ಆಫೀಸ್ಗೆ. ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಆನ್ಲೈನ್ನಲ್ಲಿ ಅವರಿಗೆ ನೇರವಾಗಿ ಪೇಮೆಂಟ್ ಆಗುತ್ತೆ. ಇದು ನಿಮ್ಮ ಕಚೇರಿ ಲೆವೆಲ್ ನೀವು ಮಾಡ್ತಾರ ಕೆಲಸ? ನಮ್ಮ ರೈತರು ಅಥವಾ ನಮ್ಮ ಕುರಿ ಸಾಕಾಣಿಕೆ ಮಾಡೋರು ಕುರಿ ತೀರ್ಕೊಂಡತೆ ಅಥವಾ ಅದು ಏನೋ ಹಾನಿ ಆಗಿತ್ತಂದ್ರೆ ಅವ್ರು ಏನ್ ಮಾಡ್ಬೇಕಾಗುತ್ತೆ? ಕುರಿಗಾರರು ಇತ್ತೀಚೆಗೆ ಕೆಲವರು ನಾನು ಕೆಲವು ಕಡೆ ಕೇಳ್ಬಂದಿದ್ದೀನಿ, ಇಲ್ಲ ಯೋಜನೆ ಜಾರಿಯಲ್ಲಿಲ್ಲ, ಅದು ರದ್ದಾಗಿದೆ ಹಾಗೆ ಹೀಗೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಯೋಜನೆ ಮಧ್ಯದಲ್ಲಿ 1 ವರ್ಷ ರದ್ದಾಗಿತ್ತು, ಆದರೆ ಯೋಜನೆ ಮರು ಜಾರಿಯಾಗಿದೆ, ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೋಬೇಕು. ಒಂದು, ಈ ಕುರಿಗಾರರು ಏನ್ ಮಾಡಬೇಕು ಅಂದ್ರೆ ಕುರಿ ಸತ್ತ ತಕ್ಷಣ ಹತ್ತಿರದ ಪಶುವೈದ್ಯರಿಗೆ ತಿಳಿಸಬೇಕಾಗುತ್ತೆ. ತಿಳಿಸಿ ಪಶುವೈದ್ಯರು ನಿಮ್ಮ ಗ್ರಾಮಕ್ಕೆ ಬಂದು ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ. ಅಕಸ್ಮಾತ್ ಪಶುವೈದ್ಯರು ಕೆಲವು ಸರಿ ಏನಾಗುತ್ತೆ, ಎರಡು ಮೂರು ಆಸ್ಪತ್ರೆಗೆ ಒಬ್ಬರೇ ಪಶುವೈದ್ಯರು ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವೇ ಕುರಿಯನ್ನ ಬೈಕ್ ನಲ್ಲಿ ಅಥವಾ ಯಾವ್ದಾದ್ರು ವಾಹನದಲ್ಲಿ ನಾವು ತಗೊಂಡೋಗಿ ಪಶು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಬೇಕಾಗತ್ತೆ. ಆ ಪರೀಕ್ಷೆ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಒಂದು ಜಿಪಿಎಸ್ ಫೋಟೋವನ್ನ ತೆಗಿಬೇಕಾಗತ್ತೆ. ಅಂದ್ರೆ ಕುರಿಗಾರ, ಡಾಕ್ಟರ್ ಮತ್ತೆ ಕುರಿ ಅಥವಾ ಮೇಕೆ ಮೂವರು ಇರತಕ್ಕಂತ ಒಂದು ಜಿಪಿಎಸ್ ಫೋಟೋ ತೆಗಿಬೇಕು. ಆ ನಂತರ ಡಾಕ್ಟರ್ ಏನ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ. ಪರೀಕ್ಷೆಯನ್ನ ಮಾಡಿದ ನಂತರ ಅಂದ್ರೆ ಹೊಟ್ಟೆಯ ಒಳಗಡೆ ಏನಾಗಿದೆ ಅಂತ ಎಲ್ಲ ಓಪನ್ ಮಾಡಿ ನೋಡಿ ಆದ ನಂತರ ಆ ಫೋಟೋವನ್ನು ಕೂಡ ಒಂದು ಹೊಡಿಬೇಕಾಗುತ್ತೆ. ಒಂದು ಎರಡು ಫೋಟೋ, ಬಿಫೋರ್ ಪೋಸ್ಟ್ ಮಾರ್ಟಮ್, ಆಫ್ಟರ್ ಪೋಸ್ಟ್ ಮಾರ್ಟಮ್, ಈ ಎರಡು ಫೋಟೋಗಳು ಬೇಕು. ಒಂದು ಇನ್ನು ಕುರಿಗಾರನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕುರಿಗಾರರ ಪಾಸ್ಬುಕ್ ಬೇಕಾಗುತ್ತೆ, ಜೆರಾಕ್ಸ್ ಪ್ರತಿ ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ ಅವರು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಾಗಿದ್ರೆ ಅವರು ನಮಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ದೃಢೀಕರಣ ಪ್ರತಿಯನ್ನು ಕೊಡಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನ ಪಶುವೈದ್ಯರಿಗೆ ಕೊಟ್ರೆ ಅವರು ಆ ಎಲ್ಲಾ ದಾಖಲೆಗಳು ಜೊತೆಗೆ ಒಂದು ಹಣ ಸಂದಾಯ ರಸೀದಿ ಅಂತ ಇರುತ್ತೆ. ಅದಕ್ಕೆ ಅದರಲ್ಲಿ ಎಷ್ಟು ಕುರಿ ಸತ್ತಿದೆ, ಅದಕ್ಕೆ ಪ್ರತಿ ಕುರಿಗೆ 5,000 ಎಷ್ಟಾಗುತ್ತೆ ಅಂತಂದೇಳಿ ಅದನ್ನ ಲೆಕ್ಕ ಹಾಕಿ ಅದಕ್ಕೆ ಫಲಾನುಭವಿ ಕುರಿಗಾರ ಸಹಿ ಮಾಡಬೇಕಾಗುತ್ತೆ. ಆ ಸಹಿಯನ್ನ ನಮ್ಮ ಪಶುವೈದ್ಯರು ದೃಢೀಕರಣ ಮಾಡ್ತಾರೆ. ಆ ಒಂದು ಹಣ ಸಂದಾಯ ಮುಂಗಡ ಹಣ ಸಂದಾಯ ರಸೀದಿಯನ್ನು ಕೂಡ ಕೊಡಬೇಕಾಗುತ್ತೆ. ಎಲ್ಲವನ್ನು ಕೂಡ ನಮ್ಮ ಪಶುವೈದ್ಯರು ಮಾಡ್ತಾರೆ. ಸೊ ಕುರಿಗಾರರು ಕುರಿ ಸತ್ತಾಗ ಅದನ್ನ ನಮ್ಮ ಹತ್ತಿರದ ಪಶುವೈದ್ಯರಿಗೆ ತಿಳಿಸಬೇಕು. ಸಾಧ್ಯವಾದ್ರೆ ಕುರಿಗಾರರು ಆ ಒಂದು ಕುರಿಯನ್ನ ಆಸ್ಪತ್ರೆಗೆ ತಗೊಂಡೋದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಈ ಎಲ್ಲ ಪ್ರೊಸೀಜರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಅವರಿಗೆ ಹಣ ಬರೋ ರೀತಿಯಲ್ಲಿ ನಾವು ಮಾಡ್ತೇವೆ. ಇಷ್ಟು ಪ್ರೊಸೀಜರ್ ಇರುತ್ತೆ. ಸೊ ಉಳಿದಂತೆ ಈ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ಕೊಂತ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಅಂದ್ರೆ ಕುರಿಗಾರರಿಗೆ ವಿಮೆಯ ಸೌಲಭ್ಯ, ಅದರ ಜೊತೆಗೆ ನೀವು ಅನುಗ್ರಹ ಒಂದು ಯೋಜನೆಯಿಂದ ಯಾವ ರೀತಿ ಸದುಪಯೋಗ ಪಡಿಸ್ಕೋಬಹುದು ಅಂದ್ರೆ ಸಂದರ್ಭ ಹಿಂಗೆ ಅಂತ ಹೇಳಕ್ ಆಗಲ್ಲ. ಟೈಮ್ ಈಗ ನಾವು ಕಳೆದ ತಿಂಗಳಲ್ಲೇ ನಾವು ಸಾಕಷ್ಟು ಸುದ್ದಿಗಳನ್ನ ಓದಿದಿವಿ, ಈ ತರ ಎಲ್ಲ ಆಯ್ತು, ಈ ತರ ಸಾಕಷ್ಟು ನಷ್ಟ ಅನುಭವಿಸಿದ್ರು ಕುರಿಗಾರರು ಅಂತೇಳಿ. ಅಂದ್ರೆ ಟೈಮ್ ಹಿಂಗೆ ಇರಕ್ ಆಗಲ್ಲ, ಬರುತ್ತೆ ಸಮಯ ಬಂದಾಗ. ಇಂಥ ಒಂದು ಯೋಜನೆಗಳನ್ನ ಒಂದು ಅವಕಾಶನ ಪಡ್ಕೊಂಡ್ರೆ ಅವರಿಗೆ ಒಂದು ನಷ್ಟ ಸರಿದೂಗಿಸುವಂತ ಒಂದು ಕೆಲಸ ಅಂತ ಆಗುತ್ತೆ. ಖಂಡಿತ, ಯಾಕಂದ್ರೆ ಪೂರ್ತಿ ಅವ್ರದನ್ನ ಕಟ್ಕೊಡಕ್ ಆಗಲ್ಲ, ಆದ್ರೆ ಒಂದು ತಕ್ಕ ಮಟ್ಟಿಗೆ ಎಷ್ಟು ತೀರಾ ಏನು ಇಲ್ಲಪ್ಪ ಅನ್ನೋ ಒಂದು ಮಾತಿಲ್ಲದೆ ಒಂದಿಷ್ಟು ಪರಿಹಾರ ಅಂತ ಸಿಕ್ಕೇ ಸಿಗುತ್ತೆ. ಖಂಡಿತ ಸಿಗುತ್ತೆ. ಒಳ್ಳೇದು, ಇದುವರೆಗೂ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕುರಿಗಾರರ ಬಂಧುಗಳಿಗೆ ತಿಳಿಸಿಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಕುರಿಗಾರರಿಗೆ ಮತ್ತು ವಲಸೆ ಕುರಿಗಾರರಿಗೆ ವಿಮಾ ಸೌಲಭ್ಯ ಕುರಿತು ಚಿತ್ರದುರ್ಗದ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ರೇಗಿಲೆ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ, ಸಹ ಪ್ರಾಧ್ಯಾಪಕ, ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು. ಇವತ್ತಿನ ದಿನ ನಾವು ಈ ಮುಂಗಾರು ಹಂಗಾಮಿನ ಮುಂಚೆ ರೈತರು ಯಾವ್ಯಾವ ಕ್ರಮಗಳನ್ನು ಅನುಸರಿಸುವುದರಿಂದ ಉತ್ತಮವಾದಂತಹ ಬೆಳೆಯನ್ನು ನಿರೀಕ್ಷಿಸಬಹುದು ಹಾಗೂ ಈಗ ಮಣ್ಣು ಮತ್ತು ನೀರು ಪರೀಕ್ಷೆಗೆ ಸೂಕ್ತವಾದಂತಹ ಕಾಲ. ಮೊಟ್ಟ ಮೊದಲನೆಯದಾಗಿ ನಮ್ಮ ರೈತ ಬಾಂಧವರು ಮುಂಗಾರು ಹಂಗಾಮು ಪ್ರಾರಂಭವಾಗಲಿದ್ದು ಬಿತ್ತನೆಯ ಮುಂಚೆ ಮಣ್ಣು ಮತ್ತು ನೀರು ಪರೀಕ್ಷೆಯನ್ನು ಮಾಡಿಸಿಕೊಂಡು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಆಯಾ ಬೆಳೆಗಳಿಗೆ ಶಿಫಾರಸು ಮಾಡಿರತಕ್ಕಂತಹ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ಮಾಡುವುದರಿಂದ ನಿಮ್ಮ ಒಂದು ಬೇಸಾಯದ ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ. ಅದರ ಜೊತೆಯಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ರಾಸಾಯನಿಕ ಗೊಬ್ಬರಗಳನ್ನು ಪ್ರಯೋಗ ಮಾಡಿರೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ನಾವು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೂ ಮಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳ ಒಂದು ಲಭ್ಯತೆ ಆ ಬೆಳೆಗೆ ಆಗುತ್ತೆ. ಎರಡನೆಯದಾಗಿ ನಿಮ್ಮ ಪ್ರದೇಶಕ್ಕೆ ಶಿಫಾರು ಮಾಡಿರುವ ತಳಿಗಳನ್ನೇ ನೀವು ಆಯ್ಕೆ ಮಾಡಿಕೊಂಡು ಉಪಯೋಗಿಸಿದ್ದಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಸಾರಿ ನಾವು ನೋಡ್ತೇವೆ, ನಮ್ಮ ಒಂದು ಪ್ರದೇಶಕ್ಕೆ ಹೊಂದಿಕೊಂಡು ಹಾಗೂ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳ ಒಂದು ಶಿಫಾರಸು ಇಲ್ಲದೇನೆ ನಾವು ಬೇರೆ ಬೇರೆ ತಳಿಗಳನ್ನು ನಮ್ಮ ಒಂದು ಪ್ರದೇಶವಾರದಲ್ಲಿ ಹಾಕಿ ಆ ಬೆಳೆ ಬಾರದಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಡಚಣೆಗಳಾಗಿರುವಂತಹ ಸಂದರ್ಭಗಳನ್ನು ನಾನು ನೋಡಿದ್ದೇವೆ. ಸೊ ಹೀಗಾಗಿ ನಮ್ಮ ಪ್ರದೇಶಕ್ಕೆ ಶಿಫಾರಸು ಮಾಡಿರುವಂತಹ ತಳಿಗಳನ್ನೇ ನಾವು ಉಪಯೋಗಿಸಿಕೊಂಡು ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಮೂರನೇದಾಗಿ ಎರೆಭೂಮಿಯ ರೈತರು, ನಮಗೆಲ್ಲರಿಗೂ ಗೊತ್ತು ಎರೆಭೂಮಿಗಳಲ್ಲಿ ಅಥವಾ ನಾವು ಕ್ಷಾರೀಯ ಮಣ್ಣುಗಳು ಅಂತ ಹೇಳ್ತೀವಿ, ಮಣ್ಣಿನ ರಸಸಾರ 8.5 ಮೇಲೆ ಇರುತ್ತೆ. ಎರೆಭೂಮಿಯ ರೈತರು ಮಣ್ಣಿನ ರಸಸಾರವನ್ನು ಮಣ್ಣು ಪರೀಕ್ಷೆಯ ಮೂಲಕ ತಿಳಿದುಕೊಂಡು ಕಡ್ಡಾಯವಾಗಿ ಈ ಜಿಪ್ಸಮ್ ಅನ್ನು ಬೆಳೆಯ ಬಿತ್ತನೆ ಮಾಡೋದಕ್ಕಿಂತ ಸುಮಾರು 15-20 ದಿನಗಳ ಮುಂಚೆ ಭೂಮಿಗೆ ಹಾಕೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಈ ಎರೆ ಜಮೀನುಗಳಲ್ಲಿ ನಾವು ಜಿಪ್ಸಮ್ ಹಾಕದೇನೆ ನಾವು ಬಿತ್ತನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಬೆಳೆಯ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ನಮಗೆ ಕಾಣ್ತವೆ, ಅದಲ್ಲದೇ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಮಟ್ಟದಲ್ಲಿ ನಾವು ಇಳುವರಿಯನ್ನು ಪಡೀಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಎರೆ ಜಮೀನಿನಲ್ಲಿ ಮಣ್ಣಿನ ರಸಸಾರ 8.5 ಮೇಲೆ ಇರ್ತದೆ. ಸೊ ಹೀಗಾಗಿ ಆ ಒಂದು ತಟಸ್ಥ ರಸಸಾರವನ್ನು ಪಡೆಯುವಗೋಸ್ಕರ ನಾವು ಜಿಪ್ಸಮ್ ಅನ್ನು ಹಾಕಬೇಕು. ಈ ಜಿಪ್ಸಮ್ ಬಳಸೋದ್ರಿಂದ ಪೋಷಕಾಂಶಗಳ ಲಭ್ಯತೆ ಆಗ್ತದೆ, ಪೋಷಕಾಂಶಗಳ ಸಾಗಾಣಿಕೆ ಬೆಳೆಗೆ ಉತ್ತಮವಾಗಿ ಆಗ್ತದೆ. ಸೊ ಹೀಗಾಗಿ ನಾವು ಜಿಪ್ಸಮ್ ಅನ್ನು ಕಡ್ಡಾಯವಾಗಿ ಎರೆ ಭೂಮಿಗಳಲ್ಲಿ ನಮ್ಮ ರೈತ ಬಾಂಧವರು ಉಪಯೋಗಿಸಬೇಕು. ಇನ್ನು ಸೌಳು ಮತ್ತು ಕ್ಷಾರೀಯ ಭೂಮಿಗಳನ್ನು ಹೊಂದಿರತಕ್ಕಂತಹ ರೈತ ಬಾಂಧವರು ಈ ಸೌಳು ಹಾಗೂ ಕ್ಷಾರ ಮಣ್ಣುಗಳಿಗೆ ಹೊಂದಿಕೊಂಡು ಬೆಳೆಯುವಂತಹ ಕೆಲವೊಂದು ಬೆಳೆಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಿಂದ ನಾವು ಶಿಫಾರಸು ಮಾಡಿದ್ದೀವಿ. ಅಂತಹ ಬೆಳೆಗಳನ್ನು ನಾವು ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ನಮಗೆ ಆ ಬೆಳೆಯ ಬೆಳವಣಿಗೆಯಲ್ಲಿ ಅಡಚಣೆ ಆಗುವುದಿಲ್ಲ. ಈಗ ಉದಾಹರಣೆಗೆ ತೋಟಗಾರಿಕಾ ಬೆಳೆಗಳು ಅಂತ ಹೇಳಬೇಕು ಅಂದರೆ ತೆಂಗನ್ನು ನಾವು ಶಿಫಾರಸು ಮಾಡಿದ್ದೀವಿ, ನೆಲ್ಲಿ ಶಿಫಾರಸು ಮಾಡಿದ್ದೀವಿ, ಅಂಜೂರು ಶಿಫಾರಸು ಮಾಡಿದ್ದೀವಿ, ಅದಲ್ಲದೆ ನಾವು ನುಗ್ಗೆ ಹಾಕಲಿಕ್ಕೆ ಶಿಫಾರಸು ಮಾಡಿದ್ದೀವಿ. ಇನ್ನು ಬೇಸಾಯದ ಬೆಳೆಗಳು ನಿಮಗೆ ಹೇಳಬೇಕು ಅಂದರೆ ಹತ್ತಿ, ಜೋಳ, ಗೋಧಿ, ಕಡಲೆ, ಕುಸುಮೆ, ಹೀಗೆ ಹಲವಾರು ಬೆಳೆಗಳನ್ನು ನಾವು ಸೌಳು ಮತ್ತು ಕ್ಷಾರ ಭೂಮಿಗಳಿಗೆ ಹೊಂದಿಕೊಂಡು ಬೆಳೆಯೋದ್ರಿಂದ ಅವುಗಳನ್ನು ನಾವು ಶಿಫಾರಸು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಂತಹ ಬೆಳೆಗಳನ್ನು ನೀವು ಬೆಳೆಯೋದ್ರಿಂದ ನೀವು ಉತ್ತಮವಾದಂತಹ ಈ ಭೂಮಿಗಳಲ್ಲಿ ಆ ಒಂದು ನಿರೀಕ್ಷೆಯನ್ನ ಮಾಡಬಹುದು, ಇಳುವರಿಯ ಜೊತೆಯಲ್ಲಿ ನಿಮಗೆ ಆದಾಯವನ್ನು ನೀವು ಅಪೇಕ್ಷಿಸಬಹುದು. ಹೀಗಾಗಿ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ 9844410399. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಕೇಳಿ, ಬಾಳೆಕಾಯಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಬಾಳೆಕಾಯಿ ಪುಡಿ ತಯಾರಿಕೆ ಮತ್ತು ಬಳಕೆ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರು ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸರೋಜಮ್ಮ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಿಟ್ಟೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಸರೋಜಾ ಎನ್ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ಒಂದು ಬಾಳೆಕಾಯಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಬಾಳೆಕಾಯಿ ಪುಡಿಯನ್ನ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ಬಾಳೆಕಾಯಿ ಪುಡಿಯ ಬಳಕೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಮತ್ತು ಬಾಳೆಕಾಯಿಯಿಂದ ಇನ್ನು ಬೇರೆ ಬೇರೆ ಆದಂತಹ ಏನೆಲ್ಲ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರೋಜಮ್ಮ ಅವರೇ. ನಮಸ್ಕಾರ ಸರ್. ಸರೋಜಮ್ಮ ಅವರೇ, ಈ ಒಂದು ಬಾಳೆಕಾಯಿಯಲ್ಲಿ ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳಂತಂದ್ರೆ ಯಾವ್ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ನಾವು ಮಾರಾಟ ಮಾಡದೆ ಹಾಗೆ ಉಳಿದಂತ ಬಾಳೆಕಾಯಿನ ಎಲ್ಲ ರೈತರುಗಳು ಬಹಳ ತೊಂದರೆಗೀಡಾಗಿದ್ರು. ಅವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಅವನ್ನೆಲ್ಲ ಇಲ್ಲ ಟ್ರ್ಯಾಕ್ಟರ್ ಹಚ್ಚಿ ತುಳಿಸೋದು, ಇಲ್ವ ದನಗಳಿಗೆಲ್ಲ ಕಡ್ದಾಕೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಅಂತದನ್ನೆಲ್ಲ ಒಂದು ಮೌಲ್ಯವರ್ಧನೆ ಮಾಡ್ಬೇಕು ಅಂತೇಳಿ ಮಾಹಿತಿ ತಿಳಿಯುತ್ತೆ ಸರ್. ಈಗ ಬಾಳೆಯಲ್ಲಿ ಮೌಲ್ಯವರ್ಧನೆ ಅಂತಂದ್ರೆ ಬಕಾವು ತಯಾರಿಸುವ ಒಂದು ವಿಧಾನ ಅಂತ ಹೇಳಿದ್ರಿ, ಬಕಾವು ಅಂದ್ರೆ ಏನು? ಬಾಕಾಹು ಅಂದ್ರೆ ಬಾಳೆಕಾಯಿಯ ಹುಡಿ, ಅದನ್ನ ಅಷ್ಟುದ್ದ ಹೇಳಿದ್ರೆ ಬಾಕಾಹು ಅಂತ ಹೇಳ್ತಾ ಇದೀವಿ. ಈಗ ನೀವು ನಿಮ್ಮ ಕೃಷಿಯಲ್ಲಿ ಬಾಳೆ ಬೆಳೆಯನ್ನ ಬೆಳೀತಾ ಇದ್ರ? ಸದ್ಯಕ್ಕೆ ನಾವು ಬಾಳೆ ಬೆಳೀತಲ್ಲ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ತುಂಬಾ ಜನ ಬಾಳೆ ಹಾಕ್ತಾ ಇದ್ದಾರೆ. ನನಗೆ ಈಗ ಯಾಕೆ ಇದನ್ನ ಬಾಳೆ ತಗೊಂಡೆ ಅಂತ ಹೇಳಿದ್ರೆ, ನಾನು ಎಲ್ಲಾ ಸಿರಿಧಾನ್ಯಗಳನ್ನ ಒಂದು ತದ್ವ ನಮ್ಮ ಬ್ರ್ಯಾಂಡ್ ಅಡಿಯಲ್ಲಿ ನಾನು ಮೌಲ್ಯವರ್ಧನೆ ಮಾಡ್ತಾ ಇದ್ದೀನಿ. ಅದು ನಮ್ದು ಆಹಾರ ಘಟಕ ಒಂದಿದೆ ನಮ್ದು ನಿಟ್ಟೂರಲ್ಲಿ, ನಮ್ಮ ಬನಶಂಕರಿ ಸ್ವಸಹಾಯ ಸಂಘದ ಅಡಿಯಲ್ಲಿ 10 ಕುಟುಂಬಗಳನ್ನೆಲ್ಲ ಸೇರಿಸ್ಕೊಂಡು ಅದರಲ್ಲಿ ನಾನು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡ್ತಾ ಇದ್ದೆ. ಅದರಲ್ಲಿ ನನಗೆ ಕೆಲವೊಂದು ಮಾಹಿತಿಗಳ ಪ್ರಕಾರ ನಾನು CFTRI ಹೋಗಿದ್ದೆ. ಆವಾಗ ಅಲ್ಲಿ ನನಗೆ ಡ್ರೈಯರ್ದು ಅವಶ್ಯಕತೆ ತುಂಬಾ ಇತ್ತು. ಹಿಂಗೆ ಫೇಸ್ಬುಕ್ ಆಮೇಲೆ ವಾಟ್ಸ್ಆ್ಯಪ್ಗಳು ನೋಡ್ಕೊಂತ ಬಂದಾಗ ಅದರಲ್ಲಿ ಬಾಕಾವು ಅಂತ ಬಂತು. ಬಾಕಾವು ಅಂತ ಬಂದಾಗ ನಾನು ಅದರೊಳಗೆ ಸುಮ್ಮನೆ ಅವ್ರ ಜೊತೆಗೆ ಮಾತಾಡ್ತಾ ಫೇಸ್ಬುಕ್ ನಲ್ಲಿ ಚಾಟ್ ಮಾಡ್ತಾ ನನಗೆ ಕೇಳ್ಕೊಂಡಂಗೆ ಅದನ್ನ ನನ್ಗೆ ಯಾಕೋ ತರಳಬಾಳು ದಾವಣಗೆರೆಯಲ್ಲಿ ಕೆವಿಕೆಯಲ್ಲಿ ಮಾಡ್ತಾರೆ ಅಂತೇಳಿ ಗೊತ್ತಾಯ್ತು. ಮುಖ್ಯಸ್ಥರ ದೇವರ ಸರ್ ಆತು, ಬಸವಗೌಡರ ಆತು, ಇವರು ಸಣ್ಣಗೌಡರು, ಅವರೆಲ್ಲ ಸೇರ್ಕೊಂಡು ಇಲ್ಲ ನೀವು ಮಾಡ್ತೀರಿ, ಇದ್ರಾಗ ಒಂದ್ ಕೆಲವೊಂದು ಐಟಮ್ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಅವರು ಅಷ್ಟೇ ಹೇಳಿದ್ದೆ ಸಾಕಾಯ್ತು ನನಗೆ. ನಾನು ಅದರಲ್ಲಿ ಸುಮಾರು ಒಂದು 8 ಐಟಮ್ಗಳನ್ನ ನಾನು ಮಾಡ್ತಾ ಬಂದೆ. ಮಾಡ್ತಾ ಬಂದ ತಕ್ಷಣ ಇವ್ರಿಗೂ ಖುಷಿ ಆಯ್ತು ಒಂಥರ. ಅದನ್ನ ನಾವು ಜೊತೆಗೆ ನಾವು ನಮ್ಮ ತದ್ವನ ಬ್ರ್ಯಾಂಡ್ ಅಡಿಯಲ್ಲಿ ಏನೇನು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಆಗ್ತಿತ್ತು ಅದ್ರ ಪ್ರಕಾರನೇ ನಾವು ಈ ಬಾಕಾವುದ ಮೌಲ್ಯವರ್ಧನೆ ಮಾಡ್ಬೇಕು ಅಂತ ತಯಾರಾಗಿ ಈಗ ಮಾಡ್ತಾನೆ ಇದೀವಿ. ಈಗ ಬಾಳೆಕಾಯಿಯಲ್ಲಿ ನೀವು ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡ್ತೀರಾ? ಮೊಟ್ಟ ಮೊದಲನೇದಾಗಿ ಆ ಬಾಳೆಕಾಯಿನ ಪುಡಿ ಮಾಡ್ತಾ ಇದ್ವಿ. ಆ ಪುಡಿನ ಸಣ್ಣ ಮಕ್ಕಳಿಂದ ಹಿಡಿದು ಅಂದ್ರೆ ಸುಮಾರು ಹುಟ್ಟಿದ 3 ಮಕ್ಕಳಿಗೆ ಹಿಡಿದು ಬಾಣಂತಿಯವರಿಗೂ ಸಹ ಅಂದ್ರೆ ಅತಿ ಸುಲಭದಲ್ಲಿ ಜೀರ್ಣವಾಗುವಂತ, ಆಮೇಲೆ ಬಾಳೆಹಣ್ಣಾದ್ರೆ ಅದ್ರಿಗೆ ಗ್ಲೂಟಿನ್ ಅಂಶ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾರೆ. ಅದು ಏನು ಇಲ್ದೇನೆ ಅದು ಸಕ್ಕರೆ ಕಾಯಿಲೆ ಅವ್ರಿಗೆ ಆಯ್ತು, ಆಮೇಲೆ ಅತಿ ವೇಟ್ ಲಾಸ್ ಮಾಡ್ಕೊಳ್ಳೋ ಅಂತವ್ರಿಗಾಯ್ತು. ಇಂಥವ್ರಿಗೆಲ್ಲ ಬಾಳೆ ಒಳ್ಳೆ ಉತ್ಪನ್ನ ಅಂದ ತಕ್ಷಣ ನಾನು ಫಸ್ಟ್ಗೆ ನಾವು ಪ್ರಿಫರೆನ್ಸ್ ಕೊಟ್ಟಿದ್ದು ಬಾಳೆ ಪುಡಿ. ಇದನ್ನ ಮಾಡ್ಕೊಂಡು ತಗೊಂಡೋಗಿ ಅವರು ಗಂಜಿನಾರ ಮಾಡ್ಕೋಬಹುದು, ಚಪಾತಿ ಮಾಡ್ಬೋದು, ಪೂರಿ ಮಾಡ್ಬೋದು, ಅದರಲ್ಲಿ ಜಾಮೂನ್ ಮಾಡ್ಬೋದು. ಇಷ್ಟೆಲ್ಲ ಸುಮಾರು ಒಂದು 10-15 ವೆರೈಟೀಸ್ಗಳು ನಾವೇ ಇಲ್ಲಿ ತೋರಿಸಿದ್ವಿ. ಆಮೇಲೆ ಉತ್ತರ ಕರ್ನಾಟಕದ ಮಹಿಳೆಯರೆಲ್ಲ ಸಂಘಟಕರೆಲ್ಲ ಸೇರ್ಕೊಂಡು ಅವ್ರು ಸುಮಾರು 112 ಬಗೆಯ ವೆರೈಟೀಸ್ಗಳನ್ನೆಲ್ಲ ಮಾಡಿ ಅದಕ್ಕೆ ಸಿರಿಸಿಯವರಿಗೆ ಪ್ರಶಸ್ತಿನೂ ಬಂದಿದೆ. ಆ ಥರ ಕೇಳಿದ ತಕ್ಷಣ ನಮ್ಮ ಕೆವಿಕೆಯಲ್ಲಿ ನಾವು ಇಷ್ಟಪಂದಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಕೆವಿಕೆಯಲ್ಲಿ ಸುಮಾರು ಒಂದು 15 ವೆರೈಟೀಸ್ಗಳನ್ನ ಒಂದೇ ದಿವಸ ಮಾಡಿಟ್ಟಿದ್ವಿ ನಾವತ್ತು. ಈಗ ಇನ್ನೂ ಹೆಚ್ಚಿನ ಬಾಕಾ ಹೂ ಅಥವಾ ಬಾಕಾ ಶಾವಿಗೆ ಸಹ ಮಾಡಬಹುದು ಅಂತೇಳಿ, ಅಂದ್ರೆ ಬಾಳೆಕಾಯಿಯ ಶಾವಿಗೆ, ಅದನ್ನು ಹೇಗೆ ಮಾಡಬಹುದು ಅಂತೇಳಿ ಅದನ್ನು ಈಗ ಒಂದು ಕೆಲವೊಂದು ವಿಚಾರಗಳಾಗ್ಲೇ ಬಂದಿದ್ದಾವೆ, ಈಗಾಗಲೇ ನೋಡಿದ್ದಾರೆ. ಅದನ್ನು ಸಹ ನಾವು ಮಾಡಿ ನೋಡಿದ್ವಿ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದು ಬಾಳೆಕಾಯಿ ಪುಡಿದು ಅಂತ ಒಬ್ಬರಿಗೂ ತಿಳಿಯೋದಿಲ್ಲ ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ಇಷ್ಟು ಸುಲಭವಾಗಿ ಜೀರ್ಣ ಆಗಂತ ಪುಡಿನ ಯಾಕೆ ಉಪಯೋಗಿಸ್ಬಾರ್ದು, ಅದಕ್ಕೆ ಯಾಕೆ ನಾವು ರೇಟ್ ಹೆಚ್ಚಿಗೆ ಕೊಟ್ಟು ತಗಂತೀವಿ ಅನ್ನೋದು ಎಲ್ಲರ ಭಾವನೆ ಒಳಗೂ ಇರ್ತದೆ. ಅದನ್ನ ಅವ್ರು ಬಿಡ್ಬೇಕು ಮೊದಲು. ಯಾಕಂದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, 5 kg ಬಾಳೆಕಾಯಿ ನಾವು ಅದನ್ನ ಪ್ರೊಸೆಸಿಂಗ್ ಮಾಡಿದ್ರೆ 1 kg ನಮಗೆ ಹಿಟ್ಟು ಸಿಗ್ತದೆ. ಆತರ ಅದನ್ನ ನಾವು ಯೋಚನೆ ಮಾಡ್ಬೇಕು. ನಾವು ಬಿದ್ದೋಗ ಅಂತದನ್ನ ನಾವು ಮೌಲ್ಯವರ್ಧನೆ ಮಾಡಿ ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಅಂದ್ರೆ ಅದಕ್ಕೆ ನಾವು ರೈತರಿಗೆ ನಾವು ತಲುಪಿಸೋ ಅಂತ ಮೊದಲನೇ ಕಾಣಿಕೆ ಅಂತ ಅವ್ರು ತಿಳ್ಕೋಬೇಕು. ಆಮೇಲೆ ಇದ್ರಾಗೆ ಏನಪ್ಪ ಅಂತ ಹೇಳಿದ್ರೆ ಆರೋಗ್ಯ ವೃದ್ಧಿ ಆಗ್ತದಲ್ರಿ, ಅದು ಸುಲಭವಾಗಿ ಜೀರ್ಣ ಆಗ್ತದೆ. ಎಲ್ಲ ನಾವು ಡೈಜೆಷನ್ ಆಗ್ಲಿಲ್ಲ ಅನ್ನೋದು ಡೈಜಿನ್ ಮಾತ್ರ ತಗೊಳ್ಳೋದು, ಆಮೇಲೆ ಏನೇನೋ ಕಷಾಯಗಳು ಮಡಕೆ ಕುಡಿ, ಅದ್ರ ಬದಲು ಇದು ಬಹಳ ಬೆಸ್ಟ್ ಕೆಲಸ. ಈ ಬಾಳೆಹಣ್ಣೆ ತಿನ್ನಲ್ಲ ಕೆಲವೊಂದು ಮಕ್ಕಳುಗಳು, ಅಂತವ್ರಿಗೆಲ್ಲ ಇದು ಒಂದು ಪೌಷ್ಟಿಕ ಆಹಾರವಾಗಿ ಪೌಷ್ಟಿಕ ಹಾಲಾಗಿ ಹಾಗೆ ಕೊಡಬಹುದು ಅಂತೇಳಿ ನನ್ನ ಅನಿಸಿಕೆ. ಈಗ ಕಾಯಿಯನ್ನ ಯಾವ ರೀತಿ ನೀವು ಪುಡಿ ಮಾಡ್ತೀರಿ, ಅಲ್ಲೇ ಏನೆಲ್ಲ ಒಂದು ವಿಧಾನಗಳನ್ನ ಅನುಸರಿಸ್ತೀರಾ? ಒಂದು 10 liter ನೀರು ತಗೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಇರಬೇಕು, ಅದಕ್ಕೆ ಒಂದು 30 gram ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಅನ್ನದ ಗಂಜಿ, ಒಂದು 1/4 liter ಅನ್ನದ ಗಂಜಿ, ಅನ್ನದ ಗಂಜಿ ಹಾಕೊಂಡು ಸ್ವಲ್ಪ ಮಜ್ಜಿಗೆ, ಇದು ಅನ್ನದ ಗಂಜಿ ಇಲ್ಲದ್ರೆ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಆ ಬಾಳೆಕಾಯಿನ ಮೇಗಿನ ಸಿಪ್ಪೆ ಆ ಕಡೆ ಈ ಕಡೆ ತೊಟ್ಟು ತುದಿ ಎರಡು ಕಟ್ ಮಾಡಿ ಒಂದು ಪೀಲರ್ ತಗೊಂಡು ಎರೆದ್ರೆ ಸ್ವಲ್ಪ ಮೇಗಿಂದ ಇದೆಲ್ಲ ತೆಗಿಬಹುದು. ತೆಗಿದೇ ಇದ್ರೆ ಒಳ್ಳೇದು, ಅದು ಕಲರ್ಗೋಸ್ಕರ ನಾವೇ ಮಾಡ್ತೀವಿ, ತೆಗಿತೀವಿ ಅದನ್ನ ತೆಗೆದು ಅದನ್ನ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ಅದನ್ನ ಬಿಸಿಲಲ್ಲಿ ಒಣಗಿಸ್ತೀವಿ. ಬಿಸಿಲಾಗಿ ಇಲ್ದಿದ್ರೆ ಡ್ರೈಯರ್ ಅಂತ ತರಿಸ್ತಾ ಇದ್ದದ್ದು, ಅದಕ್ಕೋಸ್ಕರ ನಾನು ಒಂದು ದಿನಕ್ಕೆ ಒಣಗುತ್ತಾ ಡ್ರೈಯರ್ನಲ್ಲಾದ್ರೆ 1-3-4 ಗಂಟೆನೇ ಇಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಒಣಗಿಸ್ಬಿಟ್ರೆ ಒಂದ್ ಮಿಷಿನ್ ಇದೆ ನಮ್ ಕಡೆನೆ, ಒಂದು ಪಲ್ವರೈಸರ್, ಅದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಹಿಟ್ಟು ಬರುತ್ತೆ. ಹಿಟ್ಟು ಬರುತ್ತೆ ನಮ್ಗೆ, ಇನ್ನೊಂದು ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿದ್ರೆ ದಪ್ಪ ಮಾಡ್ಕೊಂಡು ರವೆನೂ ಮಾಡ್ಕೋಬಹುದು ಅದ್ರಲ್ಲಿ. ಆ ರವೆಯಲ್ಲಿ ಕೇಸರಿ ಬಾತು, ಉಪ್ಪಿಟ್ಟು, ಇಡ್ಲಿ ಇವೆಲ್ಲ ಮಾಡ್ಬೋದು. ಈಗ ಬಾಳೆಕಾಯಿಯಲ್ಲಿ ಹಿಟ್ಟು ಅಂತಂದ್ರೆ ಬಿಳಿ ಬರುತ್ತೆ, ಅದು ಸ್ವಲ್ಪ ಮದ್ದಿರುತ್ತೆ ಕಲರ್. ಕಲರ್ಗೆ ಮಾರು ಹೋಗ್ಬಾರ್ದು ನಾವು, ಯಾಕಂದ್ರೆ ಅದಾಗ ಅಷ್ಟಕ್ಕೊಂದು ಪೋಷಕಾಂಶ ಇರೋದ್ರಿಂದ ನಾವು ಅಕಸ್ಮಾತ್ ನಿನ್ಗೆ ಒಂದೇ ಸಲ ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಿಡೋಕ್ಕಾಗದೇ ಇದ್ರೆ ಅದ ಸಮ ಪ್ರಮಾಣದಲ್ಲಿ ಹಾಕೊಂಡಾದ್ರೆ ನಾವು ಆ ಬಾಳೆಕಾಯಿನ ಹಿಟ್ಟಿನ ಚಪಾತಿನ ರೊಟ್ಟಿನ ಮಾಡ್ಕೋಬಹುದು. ಈಗ ನೀರು ತಗೊಳ್ಬೇಕು, ಮಜ್ಜಿಗೆ ತಗೊಳ್ಬೇಕು ಅಂತಂದ್ರೆ ಅದನ್ನೆಲ್ಲ ಯಾವ ರೀತಿ ಯಾವ್ದು ಉಪಯೋಗ ಮಾಡ್ಕೊಳ್ತೀರಾ? ಬಾಳೆಕಾಯಿ ಪೀಲರ್ ಇಂದ ಎರ ತಕ್ಷಣ ಅದು ಸ್ವಲ್ಪ ಅಂಟು ದ್ರವಣ ಇರ್ತದೆ, ತೊಳಿಬೇಕು ಅದನ್ನ. ಅದು ತೊಳೆದ್ರೆ ಅದು ಕಪ್ಪ ಕಪ್ಪ ಕೈಗೆಲ್ಲ ಹತ್ತತ್ತ, ಅದು ಅಂಟು ದ್ರಾವಣ ಹೋಗ್ಬೇಕು, ಆ ಕಪ್ಪಂದು ಇದು ಕಂದು ಬಣ್ಣ ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನ ಹಾಕ್ಬೇಕು ಅಂತ. ಈಗ ನೀರು ಮತ್ತು ಮಜ್ಜಿಗೆ ಸೇರಿಸಿ ತೊಳಿತೀರಾ ನೀವು? ಹೌದು, ನೀರು ಮಜ್ಜಿಗೆ ಉಪ್ಪು ಇಷ್ಟು ಹಾಕಿರ್ತೀವಿ ನಾವು. ಆಮೇಲೆ ಅನ್ನದ ಗಂಜಿ ಹಾಕ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ನೀರಿದ್ರೆ ಅದು ಕೈಗೆ ಅಂಟಿಸಲ್ಲ, ಆಮೇಲೆ ಅದ್ರ ಮೇಲೆ ಕುತ್ಕೊಳ್ಳಲ್ಲ ಅದು ಅಂಟು, ಅದು ಬೇಗ ಬಿಡುತ್ತೆ. ಈಗ 5 ಕೆಜಿ ಬಾಳೆಕಾಯಿಯಲ್ಲಿ 1 ಕೆಜಿ ಬಾಳೆಯ ಒಂದು ಹಿಟ್ಟು ಬರುತ್ತೆ ಅಂತ ಹೇಳಿದ್ರ, ಅಂದ್ರೆ ಈಗ ಮಾರ್ಕೆಟ್ ನಲ್ಲಿ ನಾವು ಅಂದ್ರೆ ಒಂದು ನೋಡೋದಾದ್ರೆ ಈಗ 5 ಕೆಜಿಗೆ ಎಷ್ಟು ನಾವು ಬಾಳೆ ಕಾಯಿ ಮಾರಾಟ ಮಾಡಿದ್ರೆ ಹಣ ಬರುತ್ತೆ, 1 ಕೆಜಿ ಹಿಟ್ಟಿನಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ, ಇದನ್ನ ಗಮನಿಸಿದ್ರೆ? ಈಗ ಸದ್ಯಕ್ಕೆ ಸದ್ಯದ ವಾತಾವರಣ ನೋಡಿದ್ರೆ ಅದೇನ ಅಂತ ಏನಿದಿಲ್ಲ, ಯಾಕಂದ್ರೆ ಇದನ್ನ ಪ್ರಚಲಿತ ಎಲ್ಲರ ಮನಸ್ಸಿನಲ್ಲೂ ನಾಟಬೇಕು, ಅವರ ಆರೋಗ್ಯ ವೃದ್ಧಿ ಆಗ್ಬೇಕು ಅಂತಾನೆ ಈಗ ಸದ್ಯಕ್ಕೆ ನಾವು ಈಗ ಲಾಭ ದೃಷ್ಟಿ ನೋಡ್ಬಾರ್ದು, ನಾವು ಆರೋಗ್ಯ ದೃಷ್ಟಿ ಅಷ್ಟೇ ನೋಡ್ಬೇಕು. ಆ ಉದ್ದೇಶದಿಂದ ನಾವು ಅದನ್ನೇ ನಮ್ಮ ಮನಸ್ಸಿನಾಗ ಇಟ್ಕೊಂಡಿಲ್ಲ ಸರ್, ಈಗ ಅಲ್ಲಿದ್ದಲ್ಲಿಗೆ ಕರೆಕ್ಟ್ ಆಗಿದೆ ಅಷ್ಟೇ. ಅಂದ್ರೆ ನಮಗೆ ಆದಾಯ ಮುಖ್ಯ ಅಲ್ಲ, ಆರೋಗ್ಯದ ಮೇಲೆ ಸಾಕಷ್ಟು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಪದ್ಧತಿಗಳನ್ನ ಅನುಸರಿಸ್ತೀರ. ಈಗ ಹಿಟ್ಟು ಮಾಡಿದ್ಮೇಲೆ ಯಾವ ಬಳಸ್ತೀರ ನೀವು ಬಾಳೆಕಾಯಿ ಹಿಟ್ಟು? ಬಾಳೆಕಾಯಿ ಹಿಟ್ಟನ್ನ ಈಗ ಈ ಮೊನ್ನೆ ಎಲ್ಲ ಮಾಡಿದ ಪ್ರಕಾರ ನಾವು ಫಸ್ಟ್ ಕೇಕು ಮಾಡಿದೀವಿ, ಅದರಲ್ಲಿ ಬಿಸ್ಕೆಟ್ ಮಾಡಿದ್ದಾರೆ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಆಮೇಲೆ ಉಂಡೆಗಳು ಮಾಡಿದ್ದೀವಿ, 7 ಕಪ್ ಬರ್ಫಿ ಮಾಡಿದ್ವಿ, ಬರ್ಫಿ ಅಂತೂ ಸುಮಾರು ಪ್ರಚಾರ ಆಗೈತಿ. ಆಮೇಲೆ ಮತ್ತೆ ಸುರಂಗ ಹೋಳಿಗೆ ಮಾಡಿದ್ವಿ ಅದರಲ್ಲಿ, ಆಮೇಲೆ ಪೂರಿ ಮಾಡಿದ್ವಿ, ಚಂದ್ರಹಾರ ಅಂತ ಒಂದು ಬರುತ್ತೆ ಆ ಚಂದ್ರಹಾರ ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ವಿ ಸದ್ಯಕ್ಕೆ. ಈಗ ಮೈದಾ ಹಿಟ್ಟಿನ ಬದಲು ಈ ಬಾಳೆಕಾಯಿಯ ಹಿಟ್ಟನ್ನ ಬಳಕೆ ಮಾಡಬಹುದು ನಮ್ಮ ಆಹಾರದಲ್ಲಿ, ದಿನನಿತ್ಯ ಆಹಾರದಲ್ಲಿ ಅಂತ ಹೇಳಿದ್ರು. ಅಂದ್ರೆ ಈಗೆಲ್ಲ ಈಗ ಹೋಳಿಗೆ ಮಾಡ್ಬೇಕಾದ್ರೆ ಮೈದಿನ ಹಿಟ್ಟು ಬಳಕೆ ಮಾಡಿ ಹೋಳಿಗೆ ಮಾಡ್ತಾರೆ, ಅಂತದ್ರಲ್ಲಿ ನೀವು ಈ ಒಂದು ಬಾಳೆಕಾಯಿಯ ಹಿಟ್ಟನ್ನ ಬಳಸಿ ಹೋಳಿಗೆ ತಯಾರು ಮಾಡಿದ್ರೆ? ಮಾಡಿದೀವಿ ಸರ್, ಆ ತರನು ಮಾಡಿ ತೋರಿಸಿದೀವಿ. ಈಗ ಕೆಲವೊಂದು ಫೋಟೋಗಳನ್ನು ಹಾಕಿದೀವಿ ನಾವು ಕೆಲವೊಂದು ಇದ್ರೊಳಗೆಲ್ಲ, ಅದನ್ನ ನೋಡ್ಕೊ ಬಂದ ನಮಗೆ ಪೂರ್ಣ ಪ್ರಮಾಣದಾಗ ಅದು ಆಗದೆ ಇದ್ರು ನಾವು ಈಗ ಸದ್ಯಕ್ಕೆ ನಾವು ಅರ್ಧ ಮೈದಾ ಹಿಟ್ಟು ಅರ್ಧ ಬಾಕಾವು ಪುಡಿ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನೀವು ಏನೇನು ಉತ್ಪನ್ನಗಳನ್ನ ಮಾರಾಟ ಮಾಡ್ತೀರಾ ಈ ಒಂದು ಬಾಳೆಕಾಯಿಯಿಂದ ಮಾಡಿರ್ತಕ್ಕಂತ ಉತ್ಪನ್ನಗಳನ್ನ? ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರೋದು ಪುಡಿ ಮಾತ್ರ ಮಾರಾಟ ಮಾಡ್ತದ್ದು. ಯಾರ್ಯಾರು ಕೇಳಿ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ರೆ ನಾವು ಈಗ ಉಪ್ಪಿಟ್ಟು ಮಾಡಿರೋದು ತೋರಿಸಿದೀವಿ, ಆಮೇಲೆ ಬರ್ಫಿ ಅಂತೂ ಸುಮಾರು ಹೋಗಿದೆ, ICRಗೆಲ್ಲ ಹೋಗಿದೆ ಸರ್, ಈಗ ಅದು ಕೇಕ್ ಹೋಗಿದೆ. ನಾನು ಮೌಲ್ಯವರ್ಧನೆ ಮಾಡ್ತಿದ್ದೀನಿ ಸಿರಿಧಾನ್ಯಗಳದ್ದಲ್ಲೇ ಅಂತ ಹೇಳಿದೆ, ಸಿರಿಧಾನ್ಯ ಮೌಲ್ಯವರ್ಧನೆ ಜೊತೆಗೆ ಈ ಬಾಕವು ಪುಡಿನೂ ಸೇರಿಸ್ಬೋದು, ಯಾಕಂದ್ರೆ ಸಿರಿಧಾನ್ಯಗಳು ಬೇಗ ಜೀರ್ಣ ಆಗೋದಿಲ್ಲ. ಅದರಲ್ಲಿ ಬಾಳೆಕಾಯಿ ಪುಡಿ ತುಂಬಾ ಜೀರ್ಣಕ್ರಿಯೆ ಇರೋದ್ರಿಂದ ಅದನ್ನ ಸೇರಿಸಿದ್ರೆ ನನಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬಹಳ ಹತ್ರವಾಗಿದ್ದಂದ್ರೆ ಬಾಕಾವು. ಪ್ರತಿನಿತ್ಯ ನೀವು 1 ಕೆಜಿ ಈ ಒಂದು ಬಾಳೆಕಾಯಿ ಹಿಟ್ಟನ್ನ ತಯಾರು ಮಾಡ್ತೀರ? ಈಗ ನಾನು ಸುಮಾರು ಒಂದು ವಾರಕ್ಕೆ ನನಗೇನಿಲ್ಲ ಅಂದ್ರೂ ಒಂದು 50 ಕೆಜಿ ಹಿಟ್ಟಂತೂ ಆಗುತ್ತೆ ಸರ್. ಈಗ ಬಾಳೆಕಾಯಿ ಅಂತಂದ್ರೆ ಬೇರೆ ರೈತರು ಬೆಳೆದಂತ ನೀವು ಕೊಂಡ್ಕೊಂಡ್ ಬರ್ತೀರಾ? ಹೌದು ಸರ್, ಕೊಂಡ್ಕೊಂಡು ಬರ್ತೇವೆ. ನಮ್ಮ ಸುತ್ತಮುತ್ತ ಇರೋಂತ ಇಲ್ಲೇ ಸದ್ಯಕ್ಕೆ ಸಿಗುವಂತದ್ದು ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆ ಎರಡೇ ಸರ್. ಏಲಕ್ಕಿ ಬಾಳೆ ಅವರೆಲ್ಲ ತುಂಬಾ ದುಬಾರಿ ಹೇಳ್ತಾರೆ, ನಮ್ಗೆ ಈ ಪೌಡರ್ ಮಾಡಕ್ ನಮ್ಗೆ ಯಾವ ಬಾಳೆಕಾಯಿ ಆದ್ರೂ ಏನು ಪರವಾಗಿಲ್ಲ, ಎಲ್ಲದ್ರಾಗೂ ಒಂದೇ ಪೋಷಕಾಂಶ ಇರೋದ್ರಿಂದ ಅದು ಸ್ವಲ್ಪ ಏರುಪೇರು ಇರ್ಬೋದು, ಒಂದು ಎರಡು ಅಂಶಗಳು ಏರುಪೇರು ಇರ್ಬೋದು ಅಷ್ಟೇ. ಅದಕ್ಕೆ ನಾವು ಪಚ್ಚಬಾಳೆನೇ ಹೆಚ್ಚಾಗಿ ಉಪಯೋಗಿಸ್ತೀವಿ, ಯಾಕಂದ್ರೆ ನಾವು ಕಾಯಿ ಉಪಯೋಗಿಸೋದ್ರಿಂದ ಹಣ್ಣಿಗೂ ಕಾಯಿಗೂ ಬಹಳ ವ್ಯತ್ಯಾಸ ಇದೆ. ಆ ಉದ್ದೇಶಕ್ಕೆ ನಾವು ಕಾಯಿ ತಗೊಂಡು ಮಾಡೋದ್ರಿಂದ ಏನು ದೋಷ ಇಲ್ಲ ಅಂತ ಡಾಕ್ಟರ್ಗಳು ಸಹ ಎಲ್ಲ ಹೇಳಿದ್ದಾರೆ. ಈಗ ಲಾಭದ ದೃಷ್ಟಿಯಲ್ಲಿ ನೀವು ಮಾಡ್ತಾ ಇಲ್ಲ ಇದನ್ನ, ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಗ್ರಾಹಕರಿಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಒಂದು ಬಾಳೆಕಾಯಿಯಿಂದ ಹಿಟ್ಟನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದ. ಅಂದ್ರೆ ಈಗ ಮಾರಾಟ ಅಂತಂದ್ರೆ ಅಷ್ಟು ಸುಲಭವಾಗಿ ನಮ್ಮ ಗ್ರಾಹಕರು ಕೊಂಡ್ಕೊಳ್ಳಲ್ಲ, ಇದಕ್ಕೆ ಒಂದು ಗುಣಮಟ್ಟ ನೋಡ್ತಾರೆ, ಪ್ಯಾಕೇಜ್ ನೋಡ್ತಾರೆ, ಸರಿಯಾದ ಒಂದು ಪದ್ಧತಿಯಲ್ಲಿ ಇವರು ಹಿಟ್ಟು ಮಾರಾಟ ಮಾಡ್ತಾ ಇದಾರಲ್ಲ ಅದನ್ನೆಲ್ಲ ಗಮನಿಸ್ತಾರೆ. ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ? ಈಗ ನಾವು ನಮ್ದೇ ಆದಂತ ಒಂದು ಸಿರಿಧಾನ್ಯ ಮೌಲ್ಯವರ್ಧಿತ ಘಟಕ ಇರೋದ್ರಿಂದ ಈಗ ನಮ್ಮ ತರಳಬಾಳು ವಿಜ್ಞಾನ ಕೇಂದ್ರ ನಾವ್ ಯಾಕೆ ತಗೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ಅವರು ಎಲ್ಲ ಬಂದು ಅಲ್ಲಿ ನೋಡ್ಯಾರ ಅಂತವ್ರವ್ರು. ಆಮೇಲೆ ನಾವು ನಮ್ಮ ವರ್ಕರ್ಸ್ನೆಲ್ಲ ಯಾವ ತರ ನಾವು ಬೆಳೆಸಿದೀವಿ ಅಂತ ಹೇಳಿದ್ರೆ ಅವರಿಗೆ ಮಾಸ್ಕ್ ಆತು, ಏಪ್ರನ್ ಆತು, ಇವನ್ನೆಲ್ಲ ಹಾಕೊಂಡ್ತಾನೆ ಮಾಡಂಗಿಲ್ಲ. ಆಮೇಲೆ ನಮ್ದೆಲ್ಲ ಅಲ್ಲಿ ಒಂದು ಕಣನೂ ಮಾಡ್ಕೊಂಡಿದ್ವಿ ಅಲ್ಲಿ ಏನೋ ಒಣಗಿಸೋದಕ್ಕೆ ಮಾಡೋದಕ್ಕೆ ಶುಚಿತ್ವಕ್ಕೆ ಮೊದಲು ಆದ್ಯತೆ ಕೊಟ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಆ ಉದ್ದೇಶಕ್ಕೆ ಆಮೇಲೆ ಅವ್ರಿಗೆ ಗ್ರಾಹಕರಿಗೆ ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ ತರಳಬಾಳು ಕೃಷಿ ಕೇಂದ್ರ ಅಂತ ಹೇಳಿದ್ರೆ ಒಂಥರ ಅವ್ರಿಗೇನೋ ಅಭಿಮಾನ ಜಾಸ್ತಿ. ಈಗ ಪ್ಯಾಕೆಟ್ ಅಂತಂದ್ರೆ ಯಾವ ರೀತಿ ಪ್ಯಾಕೆಟ್ ಮಾಡ್ತೀರಾ ನೀವು? ಕೆಜಿ ಪ್ಯಾಕೆಟ್ ಮಾಡ್ತೀರಾ, ಅರ್ಧ ಕೆಜಿ ಪ್ಯಾಕೆಟ್ ಮಾಡ್ತೀರಾ? ಈ ಕಾಲ್ ಕೆಜಿ ಪ್ಯಾಕೆಟ್ಗಳು ಅಷ್ಟೇ ಮಾಡ್ತಾಯಿದ್ರು. ಯಾಕಂದ್ರೆ ಅವರು ಗ್ರಾಹಕರಿಗೆ ಏನಾಗ್ತದೆ, ಅಯ್ಯೋ ಇಷ್ಟೊಂದು ದುಬಾರಿ ಇದೆ ರೇಟು ಅನ್ನೋ ಒಂದು ಭಾವನೆ ಬರುತ್ತೆ ಅವ್ರಿಗೆ. ಒಂದು ಕೆಜಿ ಅಂದ ತಕ್ಷಣ ಅಯ್ಯೋ ಕಾಲು ಕೆಜಿ ಅಲ್ವಾ, ಸ್ವಲ್ಪನೇ ತಗೊಂಡೋಗಿ ನೋಡೋಣ ಅನ್ನೋರು ಬಹಳ ಜನ ಇರ್ತಾರೆ. ಆ ಉದ್ದೇಶಕ್ಕೆ ಒಂದು 250 ಗ್ರಾಮಿಂದು ಪ್ಯಾಕೆಟ್ಗಳು ಮಾಡ್ತಾ ಇದ್ವಿ. ಈಗ 250 ಗ್ರಾಮು ಈ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ತಗೊಳ್ಬೇಕು ಅಂತಂದ್ರೆ ಎಷ್ಟು ನೀವು ರೇಟ್ ಮಾಡಿದ್ರೆ, ಒಂದು ದರ ನಿಗದಿ ಮಾಡಿದ್ರೆ? 250 ಗ್ರಾಮ್ ಪ್ಯಾಕಿಗೆ ನಾವು ನಮ್ದೆಲ್ಲ ಖರ್ಚು ವೆಚ್ಚ ತೆಗೆದು 60 ರೂಪಾಯಿ ಇಟ್ಟಿದ್ವಿ. ಆಮೇಲೆ ಇನ್ನೂ ಗ್ರಾಹಕರನ್ನ ಇದನ್ನ ಮಾಡೋಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, ಸ್ವಲ್ಪ ಅವ್ರಿಗೆ ಆರೋಗ್ಯ ವೃದ್ಧಿಸಲು ಸಾಕು ಅಂತೇಳಿ 50 ರೂಪಾಯಿಗೂ ಕೊಟ್ಟಿದ್ವಿ. ಆ ತರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಅಂದ್ರೆ ಈ ರೀತಿಯಾದಂತಹ ಒಂದು ಬಾಳೆಕಾಯಿಯ ಪುಡಿಯನ್ನ ನಾವು ದಿನನಿತ್ಯ ಕೆಲವೊಂದು ಆಹಾರದಲ್ಲಿ ಬಳಕೆ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತೇಳಿ ನೀವು ಗ್ರಾಹಕರಿಗೆ ತಿಳಿ ಹೇಳೋದು ಯಾವ ರೀತಿ ಹೇಳ್ತೀರಾ? ಈಗ ನಮ್ಮ ತರಳಬಾಳ ಕೃಷಿ ಕೇಂದ್ರದಲ್ಲಿ ಯಾವ್ಯಾವ ರೀತಿ ಅದರೊಳಗೆ ಪೋಷಕಾಂಶಗಳು ಏನಾದವೆ, ನಾರಿನಂಶ ಎಷ್ಟಿದೆ, ಸಾರಜನಕ ಎಷ್ಟಿದೆ, ಪೊಟ್ಯಾಸಿಯಂ ಎಷ್ಟಿದೆ, ಮೆಗ್ನೀಷಿಯಂ ಎಷ್ಟಿದೆ ಅಂತೇಳಿ ಅವರೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನ ಒಂದು ಪಾಂಪ್ಲೆಟ್ಸ್ ಅಂತಗಳನ್ನ ಮಾಡಿಸಿದ್ದಾರೆ. ಆ ಪಾಂಪ್ಲೆಟ್ಸ್ಗಳನ್ನ ಪ್ರತಿಯೊಬ್ಬರು ಗ್ರಾಹಕರಿಗೂ ಕೊಟ್ಟು ಇದನ್ನ ಓದ್ಕೇಳ್ರಿ, ಏನ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ಹೇಳ್ಕೊಂತ ಕುತ್ಕೊಳಕಾಗಲ್ಲ. ಅವ್ರು ಬಂದವರು ನಮಗೆ ಅದನ್ನ ಓದಿದ ತಕ್ಷಣ ಒಬ್ಬೊಬ್ರು ಒಂದ್ ಪ್ಯಾಕೆಟ್ ತಗೊಳೋ ಅಂತಾರೆ, ಒಂದೊಂದು ಕೆಜಿ ಗಟ್ಟಲೆ ತಗೊಂಡು ಹೋಗ್ತಾ ಇದಾರೆ. ಅದು ನನಗೆ ಬಹಳ ಖುಷಿಯಾದ ವಿಷಯ ಅನಿಸ್ತು. ಅಂದ್ರೆ ಸಾಕಷ್ಟು ನಿಮ್ಮ ಒಂದು ಬಾಳೆಕಾಯಿಯ ಪುಡಿ ಯಾವ ಭಾಗದಲ್ಲಿ ಮಾರಾಟ ಆಗ್ತಾ ಇದೆ ಸದ್ಯಕ್ಕೆ? ಈಗ ದಾವಣಗೆರೆ ಇದ್ರೊಳಗೆ ಅಷ್ಟು ಕೇಳಿದ್ವಿ. ಆಮೇಲೆ ಫೇಸ್ಬುಕ್ ಮುಖಾಂತರ ಅವ್ರು ತುಂಬಾ ಜನ ಈಗ ನಮಗೆ ಶಾಂಪಲ್ಗಳು ಕಳಿಸ್ಕೊಡಿ ಅಂತ ಕೇಳಿದ್ದಾರೆ. ಈಗ ನಾವು ಸ್ಯಾಟರ್ಡೇ ಒಂದು ಬೆಂಗಳೂರಿಗೆ ಹೋಗುವಂತ ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿ ಸಹಜ ಸಮೃದ್ಧ ಅಂತೇಳಿ ನನ್ನ ತತ್ವ ನಮ್ಮ ಬ್ರಾಂಡೆಡ್ ಅಲ್ಲಿ ಏನ್ ಸೇರಿದ್ದಾನೆ, ಮೌಲ್ಯವರ್ಧನೆ ಏನ್ ಮಾಡ್ತಾ ಇದ್ವಲ್ಲ, ಅದಷ್ಟು ಇದಕ್ಕೆಲ್ಲ ನಾವು ಸಹಜ ಸಮೃದ್ಧಕ್ಕೆ ಕಳಿಸ್ತಾ ಇರೋದು. ಅಲ್ಲಿ ಕಳಿಸ್ತಾ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಇರೋದ್ರಿಂದ ಹೋಗ್ತಾ ಇದೀವಿ. ಅವ್ರಿಗೆ ನಾವು ಹೇಳಿದ್ವಿ ಹಿಂಗೆಲ್ಲ ನಾವು ತರಳಬಾಳ ಕೃಷಿ ಕೇಂದ್ರದಲ್ಲಿ ಬಾಕಾವು ಮಾಡ್ತಾ ಇದೀವಿ ಅಂತೇಳಿ. ಹಂಗಂತ ತಕ್ಷಣ ಅದ್ರ ನಮ್ಗೊಂದ್ ಸ್ವಲ್ಪ ತಗೊಂಡ್ ಬನ್ನಿ ನಿಮ್ ತದ್ವ ನಮ್ ಬ್ರ್ಯಾಂಡ್ ಇದ್ರೊಳಗೆ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಈಗ ನಮಗೆ ಕೆವಿಕೆಸ ಇಂದ ಅವರು ಏನ್ ಮಾಡಿದ್ರು ಅಂದ್ರೆ ನಿಮ್ ಬ್ರ್ಯಾಂಡಲ್ಲೇ ಇರಲಿ, ಮಾರ್ಗದರ್ಶನ ತಾಂತ್ರಿಕತೆ ನಾವು ಕೊಡ್ತೀವಿ ಅಂತೇಳಿ ಈಗ ದೇವರಾಜ್ ಸರ್ ತುಂಬಾ ಹೇಳಿದ್ದಾರೆ. ಆ ಉದ್ದೇಶಕ್ಕೆ ಆ ಇದ್ರ ಮೇಲೆ ತದ್ವ ನಮ್ ಬ್ರ್ಯಾಂಡ್ ಅಡಿಯಲ್ಲೇ ನಾವು ಈಗ ಬಾಕಾವನ್ನ ಮಾರಾಟ ಮಾಡ್ತಾ ಇದ್ದೇವೆ. ಈಗ ನೀವು ಪ್ರಾರಂಭದಲ್ಲಿ ಈ ಒಂದು ಬಾಳೆಕಾಯಿಯಿಂದ ಇದರಲ್ಲಿ ಏನಾದರೂ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಾಗ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಮೊದಲೇ ಎಲ್ಲಾದ್ರೂ ತರಬೇತಿ ಪಡ್ಕೊಂಡಿದ್ರೆ? ಖಂಡಿತ ಇಲ್ಲ ಸರ್, ಫೇಸ್ಬುಕ್ ನಲ್ಲಿ ಉತ್ತರ ಕರ್ನಾಟಕ ಜನ ಎಲ್ಲ ಮಾಡ್ತಾ ಇರೋದು, ಅವರೆಲ್ಲ ಇದನ್ನ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ರು. ಅವರು ಕೆಲವೊಂದು ಮಾಹಿತಿಗಳನ್ನ ಅವ್ರು ಏನ್ ಮಾಡಿದ್ರು, ಅವ್ರು ಮಾಡೋ ವಿಧಾನ ಅದನ್ನೆಲ್ಲ ಒಂದೊಂದು ಇದ್ರಲ್ಲಿ ಹಾಕಳಿಸಿದ್ರು ನನಗೆ ವಾಟ್ಸ್ಆ್ಯಪ್ಗಳಿಗೆ. ಅದ್ರಾಗೆ ಹಾಕಿದ್ರು, ಹಾಕಿದ ತಕ್ಷಣ ಅದರೊಳಗೂ ನಾನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅವ್ರು ಮಾಡೋ ಮೆಥಡ್ಗೂ ನಮಗೂ ಹೇಗಿರುತ್ತೆ ಅಂತ ನಾನೊಂದು ಸ್ವಲ್ಪ ಅದ್ರಾಗ ಇನ್ಕ್ಲೂಡ್ ಮಾಡ್ಕೊಂಡು ನನ್ನ ಬುದ್ಧಿ ಬಲದಿಂದ ಏನೇನು ಬರುತ್ತೋ ಅದನ್ನೆಲ್ಲ ಮಾಡ್ತಾ ಬಂದೆ ಸರ್. ಅದಕ್ಕೆ ನಾನು ಸೊಸೆ ಮತ್ತು ನಮ್ಮ ವರ್ಕರ್ಸ್ಗಳು ಎಲ್ಲ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ಮನಸ್ಸೇ ಬಂದಂಥವು ಅವರು ಮಾಡಿದ್ದಾರೆ. ಕೆಲವೊಂದು ನಿಪ್ಪಟ್ಟ ಆಯ್ತು, ಚಕ್ಲಿ ಆಯ್ತು, ಕೇಕ್ ಎಲ್ಲ ನಾನು ಸೊಸೆ ಮಾಡಿರೋದು. ಯಾಕಂದ್ರೆ ನಮ್ಗೆ ಅಷ್ಟೊಂದು ಕೇಕ್ ಎಲ್ಲ ಮಾಡೋಷ್ಟು ಇದ್ದಾರೆ ಬರಲ್ಲ. ಈಗ ನಿಪ್ಪಟ್ಟು ಚಕ್ಲಿ ಕೇಕ್ ಇವನ್ನೆಲ್ಲ ಮಾಡಿ ಅವನ್ನು ಮಾರಾಟ ಮಾಡ್ತೀರಾ? ಯಾರು ಕೇಳಿದ್ರೆ ಮಾರಾಟ ಮಾಡಬಹುದು ಸರ್. ಈಗ ಸದ್ಯಕ್ಕೆ ನಾವು ಎಲ್ಲ ಪ್ರದರ್ಶನಕ್ಕೋಸ್ಕರ ಅಂತ ಎಲ್ಲ ಮಾಡಿದ್ವಿ ಸರ್. ನಾವು ಈಗ ಮನೆ ಬಳಕೆಗಾದ್ರೂ ಮಾಡ್ತಾ ಇದ್ದೀವಿ. ಖಂಡಿತ ಮಾಡ್ತಾ ಇದ್ದೀವಿ ಸರ್. ಚಪಾತಿ ರೊಟ್ಟಿನ ಮಾಡ್ಕೊಂಡಿದ್ವಿ. ಈಗ ಇನ್ನೊಂದು ಪಾನಿಪುರಿ ಅಂತೇಳಿ ನನ್ನ ಮೊಮ್ಮಗಳ ನನ್ಗೆ ಆಸೆ ಹಚ್ಚಿದ್ಲು. ಅದಕ್ಕೆ ಸಾಯಂಕಾಲ ಬರೋಷ್ಟ್ರಲ್ಲಿ ನೀನು ಪಾನಿಪುರಿ ಮಾಡಿ ರೆಡಿ ಇಡ್ತೀನಿ ಅಂತ ಹೇಳಿದ್ದೀನಿ ಅವಳಿಗೆ. ಪಾನಿಪುರಿಗೂ ಟ್ರೈ ಮಾಡ್ತಾ ಇದ್ದೀವಿ ಸರ್ ನಾವು. ಈಗ ನೀವು ಮೊದಲೆಲ್ಲ ಮೈದಾ ಹಿಟ್ಟಿನಿಂದ ಹೋಳಿಗೆ ಮಾಡಿ ತಿಂತಾ ಇದ್ರಿ, ಈಗೆಲ್ಲ ಈ ಒಂದು ಬಾಳೆಕಾಯಿಯ ಒಂದು ಪುಡಿ ತಯಾರು ಮಾಡಿ ಅದರಲ್ಲಿ ನೀವು ಹೋಳಿಗೆ ತಯಾರು ಮಾಡಿ ಸೇವಿಸ್ತಾ ಇದ್ರಲ್ಲ, ಅಲ್ಲಿ ಏನು ಬದಲಾವಣೆ ಕಂಡ್ರೆ ನೀವು? ಏನು ಗೊತ್ತಾಗದೇ ಇಲ್ಲ ಸರ್ ಅದ್ರೊಳಗೆ. ಈಗ ನಾನು ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸರ್, ಈಗ ಬಾಕಾವು ಉಪ್ಪಿಟ್ಟು ಅಂತ ಒಬ್ರು ಕಂಡಿಡಿಲಿಲ್ಲ. ಬರ್ಫಿ ಮಾಡಿದ್ರು ಸತ್ಯಗಳ ಅದು ಯಾರು ಬಾಯಿಗೆ ಕರಗ್ತಾ ಇತ್ತು, ಅದು ಯಾವ್ದ್ರ ಮಾಡಿದ್ರು ಅಂತ ಕೇಳಿದ್ರು. ಒಬ್ರು ಕಂಡಿಡಿತಾ ಇಲ್ಲ ಯಾವ್ದ್ರ ಮಾಡಿದ್ರು, ನಾವಾಗಿ ಹೇಳಿದ್ನ ಗೊತ್ತಾಗ್ತಾ ಇದೆ. ಹಂಗಾಗಿ ನಮ್ಗೆ ಹೋಳಿಗೆನು ಅಂತ ವ್ಯತ್ಯಾಸ ಅನಿಸ್ಲಿಕ್ಕಿಲ್ಲ, ಕಲರ್ ನೋಡಿ ಕಂಡಿಡಬಹುದು ಅಷ್ಟೇ ಒಂದ್ ಸ್ವಲ್ಪ. ಈಗ ಹೆಚ್ಚು ಮೈದಾ ಬಳಕೆ ಮಾಡಬಾರ್ದು ಅಂತ ಹೇಳ್ತಾರೆ, ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅಂದ್ರೆ ಈ ರೀತಿಯಾದಂತ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ಬಳಸಿದ್ರೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಒಳ್ಳೆ ಪರಿಣಾಮ ಬೀರುತ್ತೆ. ಖಂಡಿತ ಖಂಡಿತ ಬೀಳುತ್ತೆ ಸರ್ ಅದು. ಯಾಕಂದ್ರೆ ನಾವು ಇಷ್ಟಕ್ಕೊಂದೆಲ್ಲ ನಾವು ಓದ್ತೀವಿ, ಮಾಡ್ತೀವಿ, ತಿಳ್ಕೊಂತೀವಿ. ಡಾಕ್ಟರ್ ಹತ್ರ ಹೋದ್ರೆ 300 ರೂಪಾಯಿ ಕನ್ಸಲ್ಟಿಂಗ್ ಫೀಸ್ ಕೊಡ್ತೀವಿ, ಅವ್ರು ಬರೀ ಬರ್ಕೊಡೋದಕ್ಕೆ ಅಷ್ಟು ಕೊಡ್ತೀವಿ ನಾವು. ಮತ್ತೆ ಗುಳಿಗೆಗಳು 1000 ರೂಪಾಯಿ ಕೊಟ್ಟು ಗುಳಿಗೆ ತಗೊಂಬರ್ತೀವಿ, ಅದ್ರ ಬದಲು ಇಂಥವನ್ನೆಲ್ಲ ಮಾಡ್ಕೊಂಡು ತಿಂದು ನಮ್ಮ ಆರೋಗ್ಯ ನಾವು ವೃದ್ಧಿಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ ನಾನು ಎಲ್ಲರಿಗೂ ಕಳಕಳಿ ಅಂತ ಕೇಳ್ಕೊಂತದ್ದೀನಿ ಸರ್. ಈ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ತಯಾರು ಮಾಡಬೇಕು ಅಂತ ಅನ್ಕೊಂಡಾಗ ನೀವು ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮಾಡ್ಬೇಕು ಅನ್ಕೊಂಡಾಗ ಈ ಯಂತ್ರ ಬೇಕಾಯ್ತು ನಿಮಗೆ. ಯಂತ್ರ ಅಂದ್ರೆ ಅದನ್ನೆಲ್ಲಿಂದ ತಂದ್ರಿ? ಈಗ ನಾನು ಡ್ರೈಯರ್ ಸಲುವಾಗಿ ಹುಡುಕ್ತಿದ್ದೆ ಅಂತ ಹೇಳಿದೆ ಸರ್ ನಾನು ಫಸ್ಟೇ. ಅದು ನಾನು ಡ್ರೈಯರ್ ಬರೀ ಬಾಳೆಕಾಯಿಗಷ್ಟೇ ಅಲ್ದೇನೆ ನನ್ನ ಕೆಲವೊಂದು ಮೌಲ್ಯವರ್ಧನೆಗೂ ಬೇಕಾಯ್ತು ಅಂತ ಹೇಳಿದ್ನ ಸರ್. ಅದಕ್ಕೋಸ್ಕರ ನಾನು ಇಲ್ಲಿ ಸಿರ್ಸಿಯಲ್ಲಿ ಮೊದಲು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಯಾಕೆ ಬೇಗ ಕಳಿಸ್ಲಿಲ್ಲ ಅಂತ ಕೊನೆಗೆ ಹರಿಯಾಣದಿಂದ ಡ್ರೈ ಆಮೇಲೆ ಅದು ಚಾಪರ್ ಅಂದು ಕೇಳ್ತದನ್ ಈಗ, ಯಾಕಂದ್ರೆ ನಾವು ಏನಾರ ಮಾಡಿ ಇದನ್ನ ಈ ಮೌಲ್ಯವರ್ಧನೆ ಅನ್ನೋದಕ್ಕೆ ನಾವು ಈಗ ರೇಟ್ ಹೆಚ್ಚಿಗೆ ಆಗ್ತದೆ ಅನ್ನೋದನ್ನ ತಗ್ಗಿಸ್ಬೇಕೀಗ. ಅದಕ್ಕೋಸ್ಕರ ನಾವು ಈಗ ಆಳುಗಳನ್ನ ಹಚ್ಚಿದ್ರೆ ಒಂದ್ ದಿನಕ್ಕೆ ಸುಮಾರು ಅಂದ್ರೆ ಒಂದ್ 50 ಕೆಜಿ ಬಾಳೆಕಾಯಿನ ಸುಲ್ದು ಇದನ್ನ ಮಾಡಕ್ ಒಂದ್ 5-6 ಜನ ಆದ್ರೆ ಒಂದ್ ದಿನಕ್ಕೆ ಆಗೋಗ್ಬಿಡ್ತದೆ. ಅವ್ರು ಇಷ್ಟೊಂದ್ ಜನಕ್ಕೆ 5 ಜನಕ್ಕೆ ಅಂದ್ರೆ 250 ರೂಪಾಯಿ ಕೂಲಿ ಹಂಗೆ ಎಷ್ಟಾಗುತ್ತೆ ಸರ್? ಅದನ್ನ ತಗ್ಗಿಸ್ಬೇಕು ಅಂತ ನಾವೇನ್ ಮಾಡ್ತದ್ವಿ. ಈಗ ಸ್ಲೈಡ್ಸರ್ಗಳು ಅನ್ನ ತಗೊಂಡ್ಬರ್ಬೇಕು. ಅನ್ನ ಆದ್ರೆ ಬೇಗ ಒಂಚೂರು ತೊಳೆದು ಬೇಗ ಡ್ರೈವರ್ಗೆ ಹಾಕಿದ್ರೆ ಡ್ರೈ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೂ ಸ್ಲೈಡ್ಸರ್ ಕೂಡ ನೋಡ್ತಾ ಇದೀವಿ. ಈಗ ಅದು ಒಂದಿಕ್ ತಗೊಂಡ್ಬರ್ಬೇಕು ಅಂತ ಇದೆ ಸರ್. ಈಗ ಡ್ರೈಯರ್ ಅಂತೂ ಬರ್ತಾ ಇದೆ ಈಗಾಗಲೇ. ಈಗ ಸಾಕಷ್ಟು ನೀವು ಪ್ರಗತಿಪರ ಕೃಷಿಕರು ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಅಂದ್ರೆ ನಿಮ್ಮ ಜಮೀನಿನಲ್ಲಿ ಬಾಳೆ ಯಾಕೆ ಬೆಳಿಬಾರ್ದು ಮೇಡಮ್? ಅದೇನೋ ಹಿಂದಿನ ಕಾಲದಿಂದ